ಸುರಕ್ಷಿತ ವಾಪಸ್, ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ಮುಂದೆ ಮತಕ್ಷೇತ್ರ ದರ್ಶನ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ. ಬೀದರ್ ಜಿಲ್ಲೆ ಮುಂದುವರಿದ ಭಾಗ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ 104,017 ಪುರುಷ ಹಾಗೂ 97,488 ಮಹಿಳಾ ಮತದಾರರಿದ್ದು, ಇವರಲ್ಲಿ 3,925 ವಿಕಲಚೇತನರು ಹಾಗೂ 4 ತೃತೀಯ ಲಿಂಗಿ ಮತದಾರರಿದ್ದಾರೆ. 2013 ಶಾಸಕರಾಗಿದ್ದ ಅಶೋಕ್ ಖೇಣಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಹಾಲಿ ಶಾಸಕ ಬಂಡೆಪ್ಪ ಕಾಶೆಂಪುರ್ ಜೆಡಿಎಸ್, ಡಾ ಶೈಲೇಂದ್ರ ಬೆಲ್ದಾಳೆ ಬಿಜೆಪಿಯಿಂದ, ಆಮ್ ಆದ್ಮಿ ಪಕ್ಷದಿಂದ ನಸೀಮುದ್ದೀನ್ ಪಟೇಲ್ ಹಾಗೂ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಚಂದ್ರಸಿಂಗ್ ಕಣದಲ್ಲಿದ್ದಾರೆ. 2013 68.94% ಮತದಾನ ಕಂಡಿದ್ದ ಕ್ಷೇತ್ರ 2018 69.71% ಮತದಾನ ಕಂಡಿತ್ತು. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ, ಸರ್ವಜಾತಿಯ ಶರಣರೊಂದಿಗೆ ಸೇರಿ ಅನುಭವ ಮಂಟಪವೆಂಬ ಸಂಸತ್ತನ್ನು ಅಂದೇ ಸ್ಥಾಪಿಸಿದ್ದ ಶರಣರ ನಾಡಿದು. ಕ್ಷೇತ್ರದಲ್ಲಿ 115,657 ಮಹಿಳಾ ಮತ್ತು 125,845 ಪುರುಷ ಮತದಾರರು ಸೇರಿ ಒಟ್ಟು 241,502 ಮತದಾರರಿದ್ದಾರೆ. ಇವರಲ್ಲಿ 4,003 ವಿಶೇಷ ಚೇತನರು ಹಾಗೂ 5 ತೃತೀಯ ಲಿಂಗಿ ಮತದಾರರಿದ್ದಾರೆ. ಪ್ರಸಕ್ತ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಂಸಿಂಗ್ ಪುತ್ರ ಎಂಎಲ್ಸಿ ವಿಜಯ್ ಸಿಂಗ್, ಬಿಜೆಪಿಯಿಂದ ಹಾಲಿ ಶಾಸಕ ಶರಣು ಸಲಗಾರ್, ಜೆಡಿಎಸ್ನಿಂದ ಸಂಜೀವ್ ಕುಮಾರ್ ಹಾಗೂ ಆಪ್ನಿಂದ ದೀಪಕ್ ಮಾಲಗಾರ ಸ್ಪರ್ಧಾ ಕಣದಲ್ಲಿದ್ದಾರೆ. 2013 63.72% ಮತದಾನ ಕಂಡಿದ್ದ ಕ್ಷೇತ್ರ 2018 64.79% ಮತದಾನ ಕಂಡಿತ್ತು. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರವು ಪುರಾತನ ಧಾರ್ಮಿಕ ಕೇಂದ್ರಗಳಾದ ವೀರಭದ್ರೇಶ್ವರ ದೇವಸ್ಥಾನ, ಮಾಣಿಕಪ್ರಭು ದೇವಸ್ಥಾನ ಹಾಗೂ ಇಸ್ಮಾಯಿಲ್ ಖಾದ್ರಿ ದರ್ಗಾ ಹೊಂದಿದೆ. ಈ ಕ್ಷೇತ್ರದ ಜನಸಂಖ್ಯೆ ಒಟ್ಟು 3,32,362. ಇಲ್ಲಿ 116,426 ಮಹಿಳಾ ಹಾಗೂ 123,906 ಪುರುಷ ಮತದಾರರು ಸೇರಿ ಒಟ್ಟು 240,332 ಮತದಾರರಿದ್ದಾರೆ. ಇವರಲ್ಲಿ 4,482 ವಿಶೇಷ ಚೇತನರು ಹಾಗೂ 15 ತೃತೀಯ ಲಿಂಗಿಯರಿದ್ದಾರೆ. 2018 ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಾಜಶೇಖರ ಬಸವರಾಜ ಪಾಟೀಲ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಸುಭಾಷ ಕಲ್ಲೂರ ಅವರನ್ನು ಸೋಲಿಸಿದ್ದರು. ಈ ಬಾರಿ ಕೂಡ ರಾಜಶೇಖರ ಬಸವರಾಜ ಪಾಟೀಲ ಅವರು 5 ಬಾರಿ ಆಯ್ಕೆ ಬಯಸಿದರೆ ಅವರ ಸಹೋದರ ಸಂಬಂಧಿ ಸಿದ್ದಲಿಂಗ ಪಾಟೀಲ ಅವರು ಬಿಜೆಪಿಯಿಂದ ಕಣದಲ್ಲಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರ ಪುತ್ರ ಸಿಎಂ ಫೈಜ್ ಪ್ರಥಮ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. 2013 65.98% ಮತದಾನ ಕಂಡಿದ್ದ ಕ್ಷೇತ್ರ 2018 66.77% ಮತದಾನ ಕಂಡಿತ್ತು. ಭಾಲ್ಕಿ ವಿಧಾನಸಭಾ ಕ್ಷೇತ್ರ, ಭಾಲ್ಕಿ ತಾಲೂಕು ಕೂಡ ಮಹಾರಾಷ್ಟ ರಾಜ್ಯದ ಗಡಿ ಹೊಂದಿದೆ. ಜನಸಂಖ್ಯೆ ಒಟ್ಟು 2,77,350. ಇಲ್ಲಿ 108,158 ಮಹಿಳಾ ಮತ್ತು 117,888 ಪುರುಷ ಮತದಾರರು ಸೇರಿ ಒಟ್ಟು 226,046 ಮತದಾರರಿದ್ದಾರೆ. ಇವರಲ್ಲಿ 4,026 ವಿಶೇಷ ಚೇತನ ಹಾಗೂ 3 ತೃತೀಯ ಲಿಂಗಿ ಮತದಾರರಿದ್ದಾರೆ. ಮತದಾನಕ್ಕಾಗಿ ಒಟ್ಟು 263 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಬಿಜೆಪಿಯ ಡಿಕೆ ಸಿದ್ದರಾಮ ಅವರನ್ನು 23,438 ಮತಗಳ ಅಂತರದಿಂದ ಸೋಲಿಸಿದ್ದರು. ಈಶ್ವರ್ ಖಂಡ್ರೆ ಕಾಂಗ್ರೆಸ್ ಪಕ್ಷದಿಂದ, ಬಿಜೆಪಿಯಿಂದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಜೆಡಿಎಸ್ನಿಂದ ರೌಫ್ ಪಟೇಲ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. 2013 ಇಲ್ಲಿ 73.37% ಮತದಾನವಾಗಿತ್ತು. 2018 74.34% ಮತದಾನವಾಗಿತ್ತು. ಔರಾದ ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರ, ಇದು ಎಸ್ಸಿ ಮೀಸಲು ಕ್ಷೇತ್ರವಾಗಿದೆ. ಔರಾದ ಮಹಾರಾಷ್ಟ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ತಾಲೂಕು. ಇಲ್ಲಿನ ಜನರು ತಮ್ಮ ಬಹುತೇಕ ವ್ಯವಹಾರಗಳು, ಕೃಷಿ ಮಾರುಕಟ್ಟೆ, ಉನ್ನತ ಶಿಕ್ಷಣಕ್ಕಾಗಿ ನೆರೆ ರಾಜ್ಯದ ಉದ್ಗೀರ್, ಲಾತೂರ್ ಹಾಗೂ ನಾಂದೇಡ ಜಿಲ್ಲೆಗಳಿಗೆ ಅವಲಂಬಿತರಾಗಿದ್ದಾರೆ. ಒಟ್ಟು ಜನಸಂಖ್ಯೆ 278,400. ಇಲ್ಲಿ 103,550 ಮಹಿಳಾ ಮತ್ತು 112,477 ಪುರುಷ ಮತದಾರರಿದ್ದಾರೆ. ಒಟ್ಟು 216,027 ಮತದಾರರಿದ್ದಾರೆ. 4,762 ವಿಶೇಷ ಚೇತನರಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ವಿಸ್ ವೋಟರ್ಸ್ ಇಲ್ಲಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಪ್ರಭು ಚೌಹಾಣ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಕಾಂಗ್ರೆಸ್ನಿಂದ ಭೀಮಸೇನ್ ರಾವ್ ಶಿಂಧೆ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಜೈಸಿಂಗ್ ರಾಥೋಡ್ ಕಣದಲ್ಲಿದ್ದಾರೆ. 2013ರಲ್ಲಿ ಇಲ್ಲಿ ಶೇಕಡ 68.27% ಮತದಾನವಾಗಿತ್ತು. 2018ರಲ್ಲಿ ಶೇಕಡ 68.73% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಮಂಗಳೂರು, ಸಮಯ 6:56.25. ಕಿಸಾನ್ ವಾಣಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗದ ಲಸಿಕೆ ಕುರಿತು ಡಾಕ್ಟರ್ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಜೀವನ್ ಪೂಜಾರಿ ಅವರ ಮಲ್ಲಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಪನವು ಕಟ್ಟಲೆ ನಿಕ್ಲಿನ ಇಲ್ಲಿನ ನೋಂದಣಿ ಮಲ್ತೊನ್ಲೆ ಕನತ್ತ ಇಲ್ಲಿಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ .in. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗದ ಲಸಿಕೆ ಕುರಿತು ಡಾಕ್ಟರ್ ಶಿವಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ. ಡಾಕ್ಟರ್ ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯುವುದಕ್ಕೆ ನೆರವಾಗ್ತೀವಿ ಅಂತ ಕೇಳಿದ್ದೀವಿ. ಅದರಲ್ಲೂ ಇತ್ತೀಚಿನ ದಿವಸಗಳಲ್ಲಿ ದೇಶದಾದ್ಯಂತ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಚರ್ಮ ಗಂಟು ರೋಗ ಅಥವಾ LSD ಎನ್ನುವಂತಹದ್ದು ಹೆಚ್ಚಿನ ಒಂದು ತೀವ್ರತೆಯಿಂದ ಬಾಧಿಸ್ತಾ ಇದೆ ಹಾಗೂ ನಮ್ಮ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಕೆಲವೊಂದು ಪ್ರದೇಶದಲ್ಲಿ ಇದನ್ನು ಗುರುತಿಸಲಾಗಿದೆ ಎನ್ನುವಂಥ ಒಂದು ಮಾತು. ಈ ಚರ್ಮ ಗಂಟು ರೋಗ ಅಂದರೆ ಏನು, ಅದರ ಒಂದು ವಿಶೇಷತೆ ಏನು, ಅದರ ಒಂದು ಮಹತ್ವ ಏನು ಅಂತ ಹೇಳ್ತೀರಿ ಸರ್? ಇದು ಚರ್ಮಗಂಟು ರೋಗ ಅಂದರೆ, ಅಥವಾ ಚರ್ಮಗಂಟು ರೋಗನ ನಾವು ಇಂಗ್ಲೀಷಲ್ಲಿ LSD ಅಂತ ಕರಿತೀವಿ. LSD ಅಂದರೆ ಲಂಪಿ ಸ್ಕಿನ್ ಡಿಸೀಸ್ ಅಂಥೇಳಿ. ಇದೊಂದು ವೈರಾಣುವಿನಿಂದ ಬರುವಂತಹ ಕಾಯಿಲೆ. ಪಾಕ್ಸ್ ವಿರಿಡೆ ಅನ್ನೋ ಒಂದು ವೈರಾಣುವಿನಿಂದ ಹರಡುವಂತಹ ಕಾಯಿಲೆ ಆಗಿದೆ. ಆ ಪಾಕ್ಸ್ ವಿರಿಡೆಯಲ್ಲಿ ಕ್ಯಾಪ್ರಿ ಪಾಕ್ಸ್ ಅನ್ನೋದು ಒಂದು ಕುಲ, ಅಥವಾ ನಾವು ಅದನ್ನು ಇಂಗ್ಲೀಷಲ್ಲಿ ಜೀನಸ್ ಅಂತೇಳಿ ಕರಿತೀವಿ. ಆ ಜೀನಸ್ಗೆ ಸಂಬಂಧಪಟ್ಟಂತಹ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತೇಳಿ ಒಂದು ವೈರಾಣು ಇದೆ. ಆ ವೈರಾಣುವಿನಿಂದ ಬರುವಂತಹ ಇದು ಕಾಯಿಲೆ ಆಗಿದೆ. ಇದು ಅಂದರೆ ಈಗ ನಾವು ಸಾಕುವಂತಹ ಒಂದು ಜಾನುವಾರು ಅಂದರೆ ಹಸು ಸಾಕಣೆ ಹಸುಗಳಲ್ಲಿ ಮಾತ್ರ ಕಂಡು ಬರ್ತದೋ ಅಥವಾ ಬೇರೆ ಪ್ರಾಣಿಗಳಲ್ಲಿಯೂ ಕೂಡ ಈ ಒಂದು ಸಮಸ್ಯೆ ಬರ್ತದ? ಇಲ್ಲ, ಇದು ಪ್ರಮುಖವಾಗಿ ಜಾನುವಾರುಗಳು ಅಂದರೆ ಹಸು ಮತ್ತು ಎಮ್ಮೆಗಳಲ್ಲಿ ಕಂಡು ಬರುತ್ತೆ. ಬಟ್ ಎಮ್ಮೆ ಮತ್ತು ಜಾನುವಾರು ಹಸುಗಳನ್ನು ಕಂಪೇರ್ ಮಾಡಿದಾಗ ಇದರ ತೀವ್ರತೆ ಸ್ವಲ್ಪ ಹಸುಗಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ದನ ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವಂತಹ ಈ ಚರ್ಮ ಗಂಟು ರೋಗಗಳಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಹೌದು, ಖಂಡಿತವಾಗಲೂ ವ್ಯತ್ಯಾಸ ಇದೆ. ಕಾಯಿಲೆ ಮತ್ತು ರೋಗಕ್ಕೆ ತುತ್ತಾಗುವ ದೃಷ್ಟಿಯಿಂದ ನಾವು ನೋಡಿದರೆ ಎಮ್ಮೆಗಳಿಗೆ ಹೋಲಿಸಿದರೆ ದನಗಳಲ್ಲಿ ಈ ರೋಗವು ಹೆಚ್ಚು ತೀವ್ರವಾಗಿ ಕಂಡುಬರುತ್ತೆ, ಮತ್ತು ಸಾವಿನ ಸಂಖ್ಯೆಯು ಸಹ ದನಗಳಲ್ಲಿ ಸ್ವಲ್ಪ ಜಾಸ್ತಿ ಕಂಡುಬರುತ್ತೆ. ಹಾಂ, ಈಗ ಆಧುನಿಕ ಹೈನುಗಾರಿಕೆ ಅಂದ ತಕ್ಷಣ ಮಿಶ್ರತಳಿ ಹಸುಗಳ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡ್ತೀವಿ. ಸ್ಥಳೀಯವಾಗಿಯೂ ಕೂಡ ಆ ಒಂದು ಲೋಕಲ್ ವೆರೈಟೀಸ್ ಅಂತ ಹೇಳ್ತೀವಿ, ಅದು ದೇಶಿ ತಳಿಗಳನ್ನು ಕೂಡ ಸಾಕುವಂತಹ ಹೈನುಗಾರರು ಇರ್ತಾರೆ. ಇವುಗಳಿಗೆ ಹೋಲಿಸಿ ನೋಡಿದರೆ ಏನು ವ್ಯತ್ಯಾಸ ಇದೆ, ತೀವ್ರತೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಹೌದು, ಖಂಡಿತವಾಗಲೂ. ಈಗ ದೇಶೀಯ ತಳಿಗಳು ಮತ್ತು ಮಿಶ್ರತಳಿ ರಾಸುಗಳಿಗೆ ಹೋಲಿಸಿದಲ್ಲಿ ಮಿಶ್ರತಳಿ ರಾಸುಗಳಲ್ಲಿ ಚರ್ಮದ ಗಂಟುಗಳ ಗಾತ್ರ, ಚರ್ಮದ ಅಂದರೆ ಕಾಯಿಲೆ ಬಂದ ನಂತರ ಚರ್ಮದ ಗಂಟುಗಳು ಏನು ಕಾಣಿಸ್ತವೆ ಅದರ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ. ಅದೇ ನಮ್ಮ ದೇಸಿ ತಳಿ ಅಥವಾ ನಮ್ಮ ನೇಟಿವ್ ಬ್ರೀಡ್ ಅಂತ ಏನು ಕರಿತೀವಿ ಅದರಲ್ಲಿ ಸ್ವಲ್ಪ ಚರ್ಮದ ಗಂಟುಗಳು ಕಡಿಮೆ ಸಣ್ಣ ಪ್ರಮಾಣದಲ್ಲಿರ್ತವೆ. ಮತ್ತು ಈ ರೋಗದ ತೀವ್ರತೆ ಏನಿದೆ ಅದು ಸ್ವಲ್ಪ ಮಿಶ್ರತಳಿ ಹಸುಗಳು ಅಥವಾ ವಿದೇಶಿ ತಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಕಂಡುಬರುತ್ತೆ. ಆಹಾ, ಈಗ ನಮ್ಮ ದೇಶದಲ್ಲಿ ಇದನ್ನು ಮೊದಲಿಗೆ ಗುರುತಿಸಿರುವಂತಹದ್ದು ಮತ್ತು ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ? ಸರ್, ಇದು ಮೊಟ್ಟ ಮೊದಲ ಬಾರಿಗೆ 2019 ನಮ್ಮ ದೇಶದ ಒಡಿಶಾ ರಾಜ್ಯದಲ್ಲಿ ಇದು ಕಂಡು ಬಂತು. ತದನಂತರ 2020-21 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿತ್ತು. ಆದರೆ ಈಗ ಪ್ರಸ್ತುತ 2022 ಸುಮಾರು ನಮ್ಮ ದೇಶದ 24 ರಾಜ್ಯಗಳಲ್ಲಿ ಈ ಚರ್ಮಗಂಟು ರೋಗ ಒಂದು ವರದಿಯಾಗಿದೆ. ಅಂದರೆ ಈಗ ಈ ಚರ್ಮಗಂಟು ರೋಗ ವಿಶೇಷವಾಗಿ ಜಾನುವಾರುಗಳಲ್ಲಿ ಕಂಡು ಬರುವುದು ಅಂತ ಹೇಳಿದ್ರಿ, ಆದರೆ ಮನುಷ್ಯರು ಕೂಡ ಈ ಜಾನುವಾರುಗಳ ಒಡನಾಟದಲ್ಲಿ ಇರ್ತಾರೆ, ಮನುಷ್ಯರಿಗೂ ಕೂಡ ಈ ಕಾಯಿಲೆ ಹರಡುತ್ತದೋ ಹೇಗೆ ಅಂತ? ಇಲ್ಲ, ಇದು ಖಂಡಿತವಾಗ್ಲೂ ಮನುಷ್ಯರಿಗೆ ಹರಡುವುದಿಲ್ಲ. ಯಾಕಂದ್ರೆ ಇದೊಂದು ಪ್ರಾಣಿಜನ್ಯ ರೋಗ ಅಲ್ಲ. ಪ್ರಾಣಿಜನ್ಯ ರೋಗ ಅಂತಂದ್ರೆ ನಾವು ಒಂದು ಪ್ರಾಣಿಯಿಂದ ಮನುಷ್ಯರಿಗೆ ಹರಡುವಂತಹ ರೋಗಗಳಿಗೆ ನಾವು ಪ್ರಾಣಿಜನ್ಯ ರೋಗ ಅಂತ ಕರಿತೀವಿ. ನಾವು ಇದು ಚರ್ಮಗಂಟು ರೋಗ ಏನಿದೆ ಅದು ಖಂಡಿತವಾಗ್ಲೂ ಅದು ಮನುಷ್ಯ ಚರ್ಮ ಪ್ರಾಣಿಜನ್ಯ ರೋಗವಲ್ಲ, ಹಾಗೂ ಪ್ರಾಣಿಗಳಿಂದ ಮನುಷ್ಯರಿಗೆ ಯಾವುದೇ ರೀತಿಯಾಗಿ ಇದು ಹರಡುವುದಿಲ್ಲ, ಮತ್ತೆ ಬೇರೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಅಂದ್ರೆ ಈಗ ರೋಗ ಬಾಧೆಗೆ ಒಳಗಾಗಿರುವಂತಹ ಹಸುಗಳ ಹಾಲನ್ನು ಬಳಕೆ ಮಾಡುವುದಿದ್ರೆ ಏನು ಮುನ್ನೆಚ್ಚರಿಕೆ ಬೇಕಾಗ್ತದೆ? ಹಾಲಿನ ಮೂಲಕವೂ ಕೂಡ ಹರಡೋದಕ್ಕೆ ಸಾಧ್ಯ ಉಂಟಾ? ಹಾಲಿನ ಮೂಲ ಇದೊಂದು ಪ್ರಾಣಿಜನ್ಯ ರೋಗ ಅಲ್ಲದಿರೋದ್ರಿಂದ ಖಂಡಿತವಾಗ್ಲೂ ಹಾಲಿನ ಮುಖಾಂತರ ಇದು ಹರಡೋದಿಲ್ಲ. ಒಂದು ಸುರಕ್ಷಿತ ಕ್ರಮ ಏನ್ ಮಾಡಿದ್ರೆ, ನಾವು ಎಲ್ಲ ಹಾಲನ್ನ ಬಳಸೋದು ಪ್ರಮುಖವಾಗಿ ಕಾಯಿಸಿದ ಕುದಿಸಿದ ಹಾಲನ್ನೇ ನಾವು ಮನೆಗಳಲ್ಲಿ ಬಳಸೋದ್ರಿಂದ ಈ ವೈರಾಣು ಸುಮಾರು 50-55 ಡಿಗ್ರಿಯಲ್ಲಿ ವರೆಗೂ ಸಹ ಬದುಕಿರುತ್ತೆ. ತದನಂತರ ನಾವು ಹಾಲು ಕುದಿಸಿದಾಗ ಇದು ಕಂಪ್ಲೀಟ್ ಆಗಿ ನಾಶವಾಗುತ್ತೆ. ಅಂದ್ರೆ ಈಗ ಯಾವ ಸಮಯದಲ್ಲಿ ಈ ರೋಗಾಣುಗಳು ಅಥವಾ ಈ ರೋಗದ ತೀವ್ರತೆ ಜಾಸ್ತಿ ಇರ್ತದೆ? ಈ ರೋಗವು ಪ್ರಮುಖವಾಗಿ ಯಾವಾಗಂದ್ರೆ ಈಗ ಬೇಸಿಗೆ ಮುಗಿತಾ ಇದೆ ಅನ್ನೋ ಸಮಯದಲ್ಲಿ ಅಥವಾ ಮತ್ತೆ ಮಳೆಗಾಲ ಪ್ರಾರಂಭವಾಗ್ತಿರುವಂತಹ ಸಮಯದಲ್ಲಿ ತುಂಬಾ ಜಾಸ್ತಿಯಾಗಿ ಕಂಡು ಬರುತ್ತೆ. ಮತ್ತೆ ಆ ಸಮಯದಲ್ಲಿ ಹೆಚ್ಚಿನ ದನಗಳು ಈ ರೋಗಕ್ಕೆ ತುತ್ತಾಗ್ತವೆ. ಅಂದ್ರೆ ಈಗ ಈ ಚರ್ಮ ಗಂಟು ರೋಗ ಎನ್ನುವಂತಹದ್ದು ಹರಡುವ ವಿಧಾನ ಹೇಗೆ, ಅದರ ಒಂದು ಪ್ರಕ್ರಿಯೆ ಹೇಗೆ ನಡೀತದೆ? ಪ್ರಮುಖವಾಗಿ ಈ ಚರ್ಮ ಗಂಟು ರೋಗ ಪ್ರಮುಖವಾಗಿ ಹರಡೋದು ಯಾವ ತರ ಅಂದ್ರೆ ಸೊಳ್ಳೆಯಿಂದ, ಮತ್ತೆ ಕಚ್ಚುವ ನೊಣಗಳಿಂದ, ಹಾಗೂ ಉಣ್ಣೆಗಳಿಂದ. ಇದಿಷ್ಟು ಪ್ರಮುಖವಾಗಿ ಹರಡುವಂಥ, ಇದು ವೆಕ್ಟರ್ ಬಾರ್ನ್ ಡಿಸೀಸ್ ಅಂದರೆ ಇದು ವೆಕ್ಟರ್ಸ್ನ ಇನ್ಸೆಕ್ಟ್ಸಿಂದ ಹರಡುವಂತಹ ಕಾಯಿಲೆ ಆಗಿರೋದ್ರಿಂದ, ಕೀಟಗಳಿಂದ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಇದು ಕೀಟಗಳಿಂದ ಹರಡುತ್ತೆ. ಅಲ್ಲದೆ ಈ ರೋಗವು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸಹ ಹರಡುತ್ತೆ. ಯಾವ ಥರ ಅಂದರೆ, ಒಂದು ಪ್ರಾಣಿ ತಿಂದು ಬಿಟ್ಟಿರುವಂತಹ ಮೇವನ್ನು ಇನ್ನೊಂದು ಪ್ರಾಣಿಗೆ ಕೊಟ್ಟಾಗ, ಅಥವಾ ಈ ನೀರಿನ ಬಕೆಟ್ಗಳಲ್ಲಿ ಏನು ಕೊಡ್ತೀವಿ ಆ ನೀರನ್ನು ಉಪಯೋಗಿಸಿ ಒಂದು ಪ್ರಾಣಿ ಕಾಯಿಲೆ ಬಂದಿರುವಂತಹ ಪ್ರಾಣಿ ಉಪಯೋಗಿಸಿದ ನಂತರ ಇನ್ನೊಂದು ಪ್ರಾಣಿಗಳಿಗೆ ಕೊಟ್ಟಾಗಲೂ ಸಹ ಇದು ಬರುತ್ತೆ. ಮತ್ತು ಜೊತೆಗೆ ಇದು ರಕ್ತ, ವೀರ್ಯ, ಜೊಲ್ಲು, ಮತ್ತೆ ಕಣ್ಣು ಮತ್ತು ಮೂಗಿನಿಂದ ಸೋರುವಂತಹ ಶ್ರವಿಕೆಗಳಲ್ಲೂ ಸಹ ಈ ವೈರಾಣುಗಳು ಇರುತ್ತೆ. ಈಗ ಸಾಮಾನ್ಯವಾಗಿ ಬಯಲುಸೀಮೆಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ದನಗಳನ್ನು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಒಟ್ಟಾಗಿ ಮೇಯಿಸೋದಕ್ಕೆ ಹೊಡ್ಕೊಂಡು ಹೋಗ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕಾಯಿಲೆ ಇರುವಂತಹ ರಾಸು ಅದರ ಜೊತೆ ಏನಾದರೂ ಗುಂಪಲ್ಲಿ ಏನಾದರೂ ಇದ್ದರೆ ಒಟ್ಟೊಟ್ಟಿಗೆ ಅವು ಮೇಯ್ತಿರೋದ್ರಿಂದ ಅಥವಾ ಒಟ್ಟಿಗೆ ನೀರು ಕುಡಿಯೋದ್ರಿಂದ ಅದು ಹೆಚ್ಚಾಗಿ ಹರಡುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈಗ ಹಟ್ಟಿಯಲ್ಲಿಯೂ ಕೂಡ ಒತ್ತೊತ್ತಾಗಿ ಹಸುಗಳನ್ನು ಕಟ್ಟಿ ಸಾಕುವಂಥದ್ದು ಇರ್ತದೆ. ಒಂದು ಹಟ್ಟಿಯಲ್ಲಿ 10-20 ಹಸುಗಳು ಇರಬಹುದು. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ರೋಗ ಹರಡುತ್ತದ? ಹೌದು, ಖಂಡಿತವಾಗ್ಲೂ ಹರಡುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ನಾವು ಕಾಯಿಲೆ ಏನಾದರೂ ಕಾಣಿಸ್ತಾ ಇದೆ ಅಥವಾ ಮುನ್ನೆಚ್ಚರಿಕೆಯಾಗಿ ಇದು ಬರ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ನಾವು ಅಂತಹ ರಾಸುಗಳನ್ನ ಬೇರ್ಪಡಿಸಬೇಕಾಗುತ್ತೆ. ಅಂದ್ರೆ ಈಗ ಈ ಗಂಟು ರೋಗದ ಆರಂಭಿಕ ಲಕ್ಷಣಗಳು ಹೇಗಿರ್ತವೆ ಮತ್ತು ಹೇಗೆ ಇದನ್ನು ಗುರುತಿಸಬೇಕು? ಇದು ಯಾವ ತರ ಅಂದ್ರೆ, ಪ್ರಥಮವಾಗಿ ಈಗ ಕಾಯಿಲೆ ವೈರಾಣು ರಾಸುವಿನ ದೇಹದಲ್ಲಿ ಸೇರಿಕೊಂಡ ಸುಮಾರು 4-5 ದಿನಗಳ ನಂತರ ಅತಿಯಾದ ಜ್ವರ ಅಂದರೆ ಸುಮಾರು 103-105 ಡಿಗ್ರಿವರೆಗೂ ಫ್ಯಾರನ್ಹೀಟ್ವರೆಗೂ ಸಹ ಜ್ವರ ಕಂಡುಬರುತ್ತೆ. ಅಂತಹ ಸಂದರ್ಭ ಅದಾದ ನಂತರ ಅಂತಹ ಸಂದರ್ಭದಲ್ಲಿ ಏನಂದರೆ, ಸುಮಾರು ಒಂದು ರಾಸು 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದರೆ ಅದರಲ್ಲಿ ಹಾಲಿನಲ್ಲಿ ಇಳಿಕೆ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಅಂದರೆ ಜ್ವರ ಬಂದ ತಕ್ಷಣ ಅದು ಏನಾಗುತ್ತೆ ಅಂದರೆ 1-1.5 liter ಹಾಲು ಇಳುವರಿಗೆ ಕುಸಿಯುತ್ತೆ. ಆಮೇಲೆ ತದನಂತರ ಏನಂದರೆ ಇದರದ್ದು ದುಗ್ಧರಸ ಗ್ರಂಥಿಗಳು ಅಂದರೆ ನಾವು ಇಂಗ್ಲೀಷಲ್ಲಿ ಇದನ್ನು ಲಿಂಫ್ನೋಡ್ಸ್ ಅಂತೇಳಿ ಕರಿತೀವಿ. ಆ ಲಿಂಫ್ನೋಡ್ಗಳು ಏನಾಗುತ್ತೆ ಸ್ವೆಲ್ಲಿಂಗ್ ಊತಗಳು ಇದಾಗುತ್ತೆ, ಊತ್ಕೊಳ್ಳುತ್ತೆ. ಆಮೇಲೆ ರಾಸುಗಳು ತುಂಬ ಡಲ್ ಆಗಿರ್ತವೆ. ಆಮೇಲೆ ತದನಂತರ ಮೂಗು ಮತ್ತು ಕಣ್ಣುಗಳಲ್ಲಿ ಗೀಚು ಶ್ರವಿಕೆ ಗೀಚು ಬರೋದು ಅಂತೇಳಿ ಹೇಳ್ತೀವಿ, ಅದು ಬರುತ್ತೆ. ಆಮೇಲೆ ಮೇವನ್ನು ತಿನ್ನೋದಿಲ್ಲ, ಹಾಗೂ ಮತ್ತು ಜೊಲ್ಲು ಸುರಿಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆ ಕಾಲುಗಳಲ್ಲಿ ಗಡ್ಡೆಗಳು, ಆ ಲಿಂಫ್ ನೋಡ್ ಅಂತ ನಾನೇನು ಹೇಳಿದೆ, ಅವು ಒಡ್ಕೊಂಡು ಕಾಲುಗಳಲ್ಲಿ ಊತ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಊತ ಸ್ಟಾರ್ಟ್ ಆದಾಗ ಅದು ನಡೆದಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಜ್ವರ ಪ್ರಾರಂಭ ಆದ ತದನಂತರ 42 ಗಂಟೆಗಳ ನಂತರ ಅದರ ಮೈ ಮೇಲೆಲ್ಲ ಸುಮಾರು 1-5 centimeter ವ್ಯಾಸದ ಚರ್ಮದ ಗಂಟುಗಳು ಕಾಣಿಸ್ತವೆ. ಆಮೇಲೆ ರೋಗ ಮುಂದುವರೆದಂತೆ ಏನಾಗುತ್ತೆ ಅಂದರೆ ಆ ಗಂಟುಗಳು ಹೊಡೆದು ಕ್ಯೂ ಎಲ್ಲ ಆಗಿ, ಸೊ ಅದು ನೆಕ್ರೋಸಿಸ್ ಅಂದರೆ ಕೊಳತೋಗೋ ಥರ ಆಗುತ್ತೆ. ತದನಂತರ ಆ ಥರ ಗಾಯಗಳಾದಾಗ ನಾವೆಲ್ಲಾದರೂ ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ ಅಂದರೆ ಆ ಸಮಯದಲ್ಲಿ ಅದರ ಮೇಲೆ ನೊಣಗಳೆಲ್ಲ ಕೂತ್ಬಿಟ್ಟು ಮತ್ತೆ ಮೊಟ್ಟೆ ಇಡುತ್ತೆ. ಆಮೇಲೆ ನೊಣದ ಗಾಯದಲ್ಲಿ ಹುಳುಗಳಾಗೋದಕ್ಕೆ ಪ್ರಾರಂಭವಾಗ್ತವೆ. ಆಮೇಲೆ ಬಾಯಿಯ ಲೊಳೆ ಪೊದರೆ ಮತ್ತು ಮೂಗಿನ ಹೊಳ್ಳೆಗಳೇನಿದ್ದಾವೆ ಅಲ್ಲೆಲ್ಲ ಹುಣ್ಣುಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ಕೆಲವೊಂದು ಸಲ ತುಂಬು ಗರ್ಭ ಇರುವಂತಹ ರಾಸುಗಳು ಗರ್ಭಪಾತ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಈ ರೋಗದಿಂದ ರೈತರಿಗೆ ಯಾವ ರೀತಿಯೆಲ್ಲ ನಷ್ಟ ಉಂಟಾಗ್ತದೆ? ಪ್ರಮುಖವಾಗಿ ಈ ರೋಗದಿಂದ ಏನಾಗುತ್ತೆ ಅಂದರೆ ಸರ್, ರಾಸುಗಳು ಈ ಕಾಯಿಲೆ ಬಂದ ತಕ್ಷಣ ರಾಸುಗಳು ಏನು ಮಾಡ್ತಾವೆ ಅಂದರೆ ಮೇವು ತಿನ್ನೋದನ್ನು ತುಂಬ ಕಡಿಮೆ ಮಾಡ್ತವೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಹಾಲಿನ ಇಳುವರಿ ತುಂಬ ಗಣನೀಯವಾಗಿ, ಅಂದರೆ ನಾನು ಯಾವಾಗಲೂ ಹೇಳಿದ್ನಲ್ಲ 10 liter ಸುಮಾರು ನಿಮಗೆ 1 liter, 1.5 liter ಕುಸಿಯುತ್ತೆ. ಆಮೇಲೆ ತದನಂತರ ಈಗ ಚರ್ಮದ ಬಿಸ್ನೆಸ್ ಇರುವಂತಹ ಕಡೆಗಳಲ್ಲಿ ಏನಾಗುತ್ತೆ ಅಂದರೆ ಚರ್ಮ ತುಂಬ ವಿರೂಪವಾಗುತ್ತೆ, ಅಂದರೆ ಚರ್ಮದ ಮೇಲೆ ಗಂಟುಗಳೆಲ್ಲ ಬರೋದ್ರಿಂದ ಅದು ವಿರೂಪವಾಗಿರೋದ್ರಿಂದ ಅಂಥ ಚರ್ಮಗಳನ್ನು ಬೇಡಿಕೆ ಇರೋದಿಲ್ಲ. ಆಮೇಲೆ ಪ್ರಮುಖವಾಗಿ ಏನಂದರೆ ಈಗ ರಾಸುಗಳನ್ನು ನಾವು ಅಂಥ ಕಾಯಿಲೆ ಬಂದಿರುವಂತಹ ರಾಸುಗಳು ರಿಕವರಿ ಆದಮೇಲೆ ಮಾರಾಟ ಮಾಡೋಕ್ಕೆ ಹೋದ್ರೂ ಅದಕ್ಕೆ ಅದರ ಮೌಲ್ಯ ತುಂಬ ಕಡಿಮೆ ಆಗುತ್ತೆ. ಸಪೋಸ್ ಈಗ 40,000-50,000 ಇರುವಂತಹ ರಾಸು ನಿಮಗೆ 10-15,000 ಸಹ ಮಾರಾಟವಾಗೋದಿಲ್ಲ. ಆಮೇಲೆ ಹೋರಿಗಳು, ಈಗ ನಾವೆಲ್ಲ ಆರ್ಟಿಫಿಷಿಯಲ್ ಕೃತಕ ಗರ್ಭಧಾರಣೆ ಅಂತ ಮಾಡ್ತೀವಿ, ಅಂಥ ಹೋರಿಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಅದನ್ನು ವೀರ್ಯ ಇದನ್ನು ಸಂಗ್ರಹಣೆ ಮಾಡ್ತೀವಿ. ವೀರ್ಯ ಸಂಗ್ರಹಣೆ ಮಾಡಿ ಆ ವೀರ್ಯನ ನಾವು ಕೃತಕ ಗರ್ಭಧಾರಣೆಗೆ ಬಳಸ್ತೀವಿ. ಸಪೋಸ್ ಅಂತಹ ಹೋರಿಗಳಲ್ಲಿ ಎಲ್ಲಾದರೂ ಚರ್ಮಗಂಟು ರೋಗ ಕಂಡು ಬಂದರೆ ಆ ಹೋರಿಗಳಲ್ಲಿ ಬಂಜೆತನ ಸಹ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ, ಅಂದರೆ ಅದು ಬ್ರೀಡಿಂಗ್ ಮಾಡೋ ಸಾಮರ್ಥ್ಯನ ಕಳ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಗರ್ಭ, ಆವಾಗಲೇ ಹೇಳಿದಂಗೆ ಗರ್ಭ ಧರಿಸುವಂತಹ ರಾಸುಗಳಲ್ಲಿ ಗರ್ಭಪಾತ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅದು ಬೆದೆಗೆ ಬರೋದಿಲ್ಲ. ಆಮೇಲೆ ಬೆದೆಗೆ ಬಂದಿಲ್ಲ ಅಂದರೆ ಅದು ನೆಕ್ಸ್ಟ್ ಕೃತಕ ಗರ್ಭಧಾರಣೆ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ಅದರದ್ದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದರ ಮಾಸುಚೀಲ ಕರು ಅಥವಾ ಗರ್ಭಪಾತವಾಗುವಾಗ ಅದರ ಮಾಸುಚೀಲ ಅಥವಾ ನಾವು ಪ್ಲಾಸೆಂಟ ಅಂತೇಳಿ ಏನು ಕರಿತೀವಿ ಆ ಪ್ಲಾಸೆಂಟದ ಮುಖಾಂತರ ಸಹ ವೈರಾಣುಗಳು ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಗುಂಪಲ್ಲಿರುವಂಥ 10-20% ರಾಸುಗಳು ಈ ರೋಗಕ್ಕೆ ತುತ್ತಾಗ್ತವೆ. ಇವಿಷ್ಟು ನಮ್ಮ ರೈತರಿಗೆ ಆಗುವಂತಹ ಆರ್ಥಿಕ ನಷ್ಟ ಸರ್. ಈಗ ಈ ಚರ್ಮಗಂಟು ರೋಗದಿಂದ ಪ್ರತ್ಯೇಕಿಸಬಹುದಾದಂತಹ ಇತರ ರೋಗ ನಿರ್ಣಯಗಳು ಯಾವ್ಯಾವು? ಈಗ ಕೆಲವೊಂದು ಕಾಯಿಲೆಗಳು ಯಾವ ತರ ಇದೆ ಅಂದ್ರೆ ಚರ್ಮಗಂಟು ರೋಗಕ್ಕೂ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಹೋಲಿಕೆ ಖಂಡಿತವಾಗ್ಲೂ ಅದು ಹೋಲಿಕೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಡಿಸೈಡ್ ಮಾಡಬೇಕು, ಪಶುವೈದ್ಯರನ್ನ ಸಂಪರ್ಕಿಸ್ಬಿಟ್ಟು ಇದು ಚರ್ಮಗಂಟು ರೋಗ ಹೌದೋ ಇಲ್ಲೋ ಅನ್ನೋದನ್ನ ಒಂದು ಡಿಸೈಡ್ ಮಾಡ್ಬೇಕಾಗುತ್ತೆ. ಅಂತದ್ರ ಆ ತರ ರೋಗಗಳು ಯಾವ್ದಾವ್ದು ಅಂದ್ರೆ ನಾವು ಗೋವಿನ ಹರ್ಪಿಸ್ ವೈರಸ್ 2 ಅಂತೇಳಿ ಕರಿತೀವಿ ಒಂದು, ಅಂದ್ರೆ ಬೊವೈನ್ ಹರ್ಪಿಸ್ ವೈರಸ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಅದರಿಂದ ನಾವು ಹುಸಿ ಚರ್ಮಗಂಟು ರೋಗ ಅಂತೇಳಿ ಬರುತ್ತೆ, ಅಂದ್ರೆ ಸೂಡೋಲಂಪಿ ಸ್ಕಿನ್ ಡಿಸೀಸ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಆಮೇಲೆ ಇನ್ನೊಂದು ಏನಂದ್ರೆ ಗೋವಿನ ಪಾಪ್ಯುಲರ್ ಸ್ಟೊಮಟೈಟಿಸ್ ಅಂತೇಳಿ, ಅಂದರೆ ಬೊವೈನ್ ಪಾಪ್ಯುಲರ್ ಸ್ಟೊಮಟೈಟಿಸ್ ಅಂದರೆ ಅದು ಸಹ ಬಾಯಲ್ಲೆಲ್ಲ ಉಣ್ಣ ಆಗುವಂತಹ ಕಾಯಿಲೆ. ಅದನ್ನು ಸಹ ನಾವು ಇದು ಮಾಡಬೇಕಾಗುತ್ತೆ, ಅದನ್ನು ನೋಡಬೇಕಾಗುತ್ತೆ. ಆಮೇಲೆ ಫೋಟೋ ಸೆನ್ಸಿಟೈಸೇಷನ್ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಹಸುಗಳು ಹೊರಗಡೆ ಮೇಯಕ್ಕೆ ಹೋದಾಗ ಕೆಲವೊಂದು ಗಿಡಗಳು ಪೊದೆಗಳು ತಿನ್ನುತ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಲಂಟಾನ ಗಿಡ ಅಂತೇಳಿ ಒಂದಿದೆ, ಆ ಲಂಟಾನ ಗಿಡನ ತಿಂದುಬಿಟ್ಟು ಮತ್ತೆ ಪ್ರಖರವಾದ ಬಿಸಿಲಿಗೆ ಹೋದಾಗ ಏನಾಗುತ್ತೆ ಅಂದರೆ ಮೈ ಮೇಲೆಲ್ಲ ಒಂಥರ ರಿಯಾಕ್ಷನ್ ಆಗುತ್ತೆ, ಅಲರ್ಜಿಕ್ ರಿಯಾಕ್ಷನ್ ಥರ ಆಗುತ್ತೆ. ಹೌದು. ಸೊ ಆ ಥರ ಆದಾಗ ಅದರಿಂದನೂ ಸಹ ನಾವು ಅದನ್ನು ಬೇರ್ಪಡಿಸಬೇಕಾಗುತ್ತೆ. ಆಮೇಲೆ ಅರ್ಟಿಕೇರಿ ಅಂದರೆ ಮೈ ಮೇಲೆಲ್ಲ ಗುಳ್ಳೆ ಗುಳ್ಳೆಗಳಾಗುವಂಥದ್ದು, ಆಮೇಲೆ ಕೀಟ ಮತ್ತು ಉಣ್ಣೆ ಬಾಧೆಯಿಂದ ಕಡಿತ ಆಗೋದ್ರಿಂದ ಗುಳ್ಳೆಗಳಾಗುವಂಥದ್ದು. ಆಮೇಲೆ ಇನ್ನೊಂದು ಸೂಡೋ ಕೌಪಾಕ್ಸ್ ಅಥವಾ ಹುಸಿ ಕೌಪಾಕ್ಸ್ ಅಂತೇಳಿ, ಅದು ಸಹ ಒಂದು ಪಾಕ್ಸ್ ವೈರಸ್ಸಿಂದ ಬರುವಂತಹ ಕಾಯಿಲೆ ಆಗಿದೆ, ಅದರಿಂದ ಸಹ ನಾವು ಅದನ್ನು ಬೇರ್ಪಡಿಸಬೇಕಾಗುತ್ತೆ. ಆಮೇಲೆ ಇನ್ನು ಇತರ ಕಾಯಿಲೆಗಳಂದರೆ ಡರ್ಮಟೋಫೈಲೋಸಿಸ್ ಅಂತೇಳಿ ಒಂದು ಕಾಯಿಲೆ ಇದೆ, ಆಮೇಲೆ ಡೆಮಿಡಿಕೋಸಿಸ್ ಅಂತೇಳಿ ಒಂದು ಕಾಯಿಲೆ ಇದೆ. ಇವೆಲ್ಲ ಅನ್ನೋದು ಸಹ ನಾವು ಒಂದು ನೋಡಿಬಿಟ್ಟು ಇದನ್ನು ನಾವು ಲಂಪಿ ಸ್ಕಿನ್ ಡಿಸೀಸ್ನ ಅದರಿಂದ ಸ್ವಲ್ಪ ಬೇರ್ಪಡಿಸಬೇಕಾಗುತ್ತೆ. ಅಂದ್ರೆ ಈಗ ರೋಗ ಲಕ್ಷಣಗಳನ್ನು ನೋಡಿಕೊಂಡು ಈ ರೋಗವನ್ನು ಗುರುತಿಸುವಂತಹದ್ದು ಅಥವಾ ಅದಕ್ಕೇನಾದರೂ ವೈದ್ಯಕೀಯ ಪರೀಕ್ಷೆ ಇದೆಯಾ? ಪರೀಕ್ಷೆ ಖಂಡಿತವಾಗ್ಲೂ ಇದೆ ಸರ್. ಅದನ್ನು ಕೆಲವೊಂದು ನಾವು ಏನು ಮಾಡ್ತೀವಿ ಅಂದರೆ ಈ ಲಂಪಿ ಸ್ಕಿನ್ ಡಿಸೀಸ್ ಅಂತೇಳಿ ಸಸ್ಪೆಕ್ಟ್ ಮಾಡಿದಾಗ ಅದರಿಂದ ನಾವು ಸ್ಯಾಂಪಲ್ಸ್ನ ತೆಗೆದುಬಿಟ್ಟು ನಾವು ಪ್ರಯೋಗಾಲಯಕ್ಕೆ ಕಳಿಸ್ತೀವಿ. ನಮ್ಮ ಬೆಂಗಳೂರಲ್ಲಿ ನಿವೇದಿ ಅಂತೇಳಿ ಇದೆ, ಆಮೇಲೆ ನಮ್ಮ ವಿಶ್ವವಿದ್ಯಾಲಯದ IHNDB ಅಂತ ಇದೆ, ಅಂತ ಕಡೆ ಕಳಿಸಿದಾಗ ನಾವು ಅದನ್ನು ನಾವು ಕಂಡುಹಿಡಿಬಹುದು. ಇದು ಇನ್ನು ಪ್ರಮುಖವಾದಂತಹ ವಿಚಾರ, ಈ ರೋಗಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು ಎನ್ನುವಂತಹದ್ದು, ಇದರ ಬಗ್ಗೆ ಹೇಳಿ. ಇದೊಂದು ಏನಂದ್ರೆ ಈಗ ಇದೊಂದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಈ ಇದಕ್ಕೆ ನಿಖರವಾದಂತಹ ಚಿಕಿತ್ಸೆ ಯಾವುದೂ ಇಲ್ಲ. ಅದ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಅದನ್ನ ರೋಗ ಬರ್ತಾ ಇದೆ ಅಥವಾ ನಮ್ಮ ಹಸು ಡಲ್ ಆಗಿದೆ, ಅದು ಯಾವುದೇ ಕಾಯಿಲೆ ಇರಲಿ, ನಮ್ಮ ಹಸು ಒಂದು ಸ್ವಲ್ಪ ಡಲ್ ಆಗಿದೆ ಅಂದ ತಕ್ಷಣ ನಾವು ಏನು ಮಾಡ್ಬೇಕಂದ್ರೆ, ಅಥವಾ ಜ್ವರ ಇದೆ, ಮೈಮುಟ್ಟು ನೋಡಿದಾಗ ಜ್ವರ ತರ ಕಾಣಿಸ್ತಾ ಇದೆ ಅಂದ ತಕ್ಷಣ ನಾವು ಆ ಗುಂಪಿನಿಂದ ಫಸ್ಟ್ ಅದನ್ನ ಬೇರ್ಪಡಿಸಬೇಕು. ತದನಂತರ ಕೂಡಲೇ ನಮ್ಮ ಹತ್ತಿರದಲ್ಲಿರುವಂತಹ ಪಶುವೈದ್ಯರನ್ನ ಸಂಪರ್ಕಿಸ್ಬಿಟ್ಟು ಅದನ್ನು ತೋರಿಸ್ಬೇಕಾಗುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ, ಚರ್ಮಗಳೇನಾದರೂ ಗಂಟುಗಳು ಆದರೆ ಚರ್ಮಗಳ ಆ ಗಂಟುಗಳ ಮೇಲೆ ಸ್ವಲ್ಪ ಬೇವಿನೆಣ್ಣೆ ಅಥವಾ ಹೊಂಗೆ ಎಣ್ಣೆನ ಹಚ್ಚಿಸ್ಬೇಕು. ಯಾಕಂದರೆ ಅದು ಸೊಳ್ಳೆಗಳ ನೊಣಗಳನ್ನು ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಸ್ಮೆಲ್ ಇರೋದ್ರಿಂದ ನೊಣಗಳು ಅದರ ಮೇಲೆ ಕೂತ್ಕೊಳ್ಳಲ್ಲ, ಅಂಥ ಸಂದರ್ಭದಲ್ಲಿ ಅದರ ಗಾಯದಲ್ಲಿ ಹುಳುಗಳಾಗೋದನ್ನು ನಾವು ತಪ್ಪಿಸ್ಬಹುದು. ಆಮೇಲೆ ಗಾಯಗಳ ಸೂಕ್ತ ಉಪಚಾರ ಮಾಡೋದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ, ನಾವು ಆಗಲೇ ಹೇಳಿದಂಗೆ ಹಸುಗಳು ತುಂಬ ಬಡಕಲಾಗ್ತವೆ, ವೀಕ್ ಆಗ್ತವೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಸೂಕ್ತವಾದ ರೀತಿ ಪೋಷಕಾಂಶ ಉಳ್ಳಂತಹ ಆಹಾರ ಕೊಡೋದ್ರ ಜೊತೆ ಖನಿಜ ಮಿಶ್ರಣ ಕೊಡಬೇಕು. ಆಮೇಲೆ ಕೆಲವೊಂದು ರೋಗ ನಿರೋಧಕ ಔಷಧಿಗಳನ್ನು ಬಳಸಿಬಿಟ್ಟು ಅವನ್ನೆಲ್ಲ ಸ್ವಲ್ಪ ವೀಕ್ ಅಥವಾ ನಿಶಕ್ತವಾಗೋದ್ರಿಂದ ನಾವು ಅದನ್ನು ತಪ್ಪಿಸ್ಬೋದು. ಆಮೇಲೆ ಮತ್ತೆ ಏನಂದರೆ, ನಮ್ಮ ವೈದ್ಯರ ಸಲಹೆ ಪಶುವೈದ್ಯರ ಸಲಹೆ ಮೇರೆಗೆ ನಾವು ಏನು ಮಾಡಬೇಕಂದ್ರೆ, ಆ ಕೊಟ್ಟಿಗೆಯಲ್ಲಿ ಸ್ವಲ್ಪ ಕೆಲವೊಂದು ಸೋಂಕು ನಿವಾರಕಗಳು, ಅಂದರೆ ಸೋಂಕು ನಿವಾರಕಗಳಂದರೆ ಆ ವೈರಸ್ನ ಸಾಯಿಸುವಂತಹ ಕೆಲವೊಂದು ಆ್ಯಂಟಿಸೆಪ್ಟಿಕ್ ಅಂತೇಳಿ ಏನು ಕರಿತೀವಿ, ಅಂತಹ ದ್ರಾವಣವನ್ನು ಅಥವಾ ಸೋಂಕು ನಿವಾರಕಗಳನ್ನು ಬಳಸಿಬಿಟ್ಟು ನಾವು ಅದನ್ನು ಸ್ವಲ್ಪ ಕೊಟ್ಟಿಗೆಯಲ್ಲೆಲ್ಲ ಸಿಂಪಡಿಸಬೇಕು. ಅದು ಯಾವುದು ಅಂದರೆ ಹೈಪೋಕ್ಲೋರೇಟ್, ಅದು 2-3% ಬಳಕೆ ಮಾಡ್ಬೋದು. ಆಮೇಲೆ ಅಯೋಡಿನ್ ಅಂತೇಳಿ ಸಿಗುತ್ತೆ, ನಾವೆಲ್ಲ ಟಿಂಚರ್ ಅಯೋಡಿನ್ ಅಂತೇಳಿ ಗಾಯಕ್ಕೆಲ್ಲ ಬಳಕೆ ಮಾಡ್ತೀವಿ, ಅದನ್ನು 1:3 ಅನುಪಾತದಲ್ಲಿ ಅದನ್ನು ಅಯೋಡಿನ ಬಳಸ್ಬೋದು. ಆಮೇಲೆ 20% ಈ ಥರ ಅಂತೇಳಿ ಬಳಸ್ಬೋದು. ಆಮೇಲೆ 1% ಕ್ಲೋರೋಫಾರ್ಮ್ ಅಥವಾ ಫಾರ್ಮಲಿನ್ಗಳನ್ನು ಬಳಸ್ಬಿಟ್ಟು ಕೊಟ್ಟಿಗೆಯಲ್ಲಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ವೈರಸ್ಸನ್ನ ಬೇರೆ ಕಡೆ ಬೇರೆ ದಿನಗಳಿಗೆ ಹರಡೋದನ್ನು ನಾವು ತಪ್ಪಿಸ್ಬೋದು. ಒಂದು ಸಾರಿ ಸೋಂಕಿಗೆ ಒಳಗಾಗಿರುವಂತಹ ಈ ಒಂದು ಹಸುಗಳು ಮತ್ತೆ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇದೆಯಾ? ಅದು ಖಂಡಿತವಾಗ್ಲೂ ಸದ್ಯಕ್ಕಂತೂ ಅಂದರೆ ತಕ್ಷಣಕ್ಕೆ ಅದು ಸೋಂಕಿಗೆ ಒಳಗಾಗೋದು ಸಾಧ್ಯತೆ ತುಂಬ ಕಡಿಮೆ ಇದೆ. ಯಾಕಂದರೆ ಅದರಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಅನ್ನೋದಂದರೆ, ಒಂದ್ಸಲ ಸೋಂಕಿಗೆ ಒಳಪಟ್ಟರೆ ಅದು ಏನಾಗುತ್ತೆ ಅಂದರೆ, ಅದರಲ್ಲಿ ನೈಸರ್ಗಿಕವಾಗಿ ಪ್ರತಿರಕ್ಷೆ ಅಂತ ಏನು ಕರಿತೀವಿ, ಪ್ರತಿರಕ್ಷೆ ಅದು ಉತ್ಪತ್ತಿಯಾಗಿರುತ್ತೆ. ಅಂದರೆ ಆಂಟಿಬಾಡೀಸ್ ಅಂತೇಳಿ ಏನು ಕರಿತೀವಿ, ಆ ಆಂಟಿಬಾಡೀಸ್ ಅದರಲ್ಲಿ ದೇಹದಲ್ಲಿ ಉತ್ಪತ್ತಿ ಆಗೋದ್ರಿಂದ ಅದು ಕನಿಷ್ಠ ಪಕ್ಷ 1 ವರ್ಷದವರೆಗೂ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ, ಅದು ರಕ್ಷಣೆ ಕೊಡುತ್ತೆ. ಹಾಗಿದ್ರೆ ಈಗ ಈ ರೋಗ ಬಾರದ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ನಾವು ಚರ್ಮಗಂಟು ರೋಗದಲ್ಲಿ ರೋಗ ಚಿಕಿತ್ಸೆ ಮಾಡೋದಕ್ಕಿಂತ ರೋಗ ಬಾರದಂತೆ ತಡೆಯೋದೇ ಒಂದು ಪ್ರಮುಖ ಕೆಲಸ. ಫಸ್ಟ್ ಆಫ್ ಆಲ್, ರೋಗ ಬಾರದಂತೆ ತಡೆಯೋದಕ್ಕೆ ಏನು ಮಾಡಬೇಕಂದ್ರೆ, ನಾವು ರೋಗ ನಿರೋಧಕ ಲಸಿಕೆಯನ್ನು ಹಾಕಿಸ್ಬೇಕಾಗುತ್ತೆ. ಏನಂದರೆ ರೋಗ ನಿರೋಧಕ ಲಸಿಕೆ ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ಯಾವುದಂದ್ರೆ ಮೇಕೆ ಸಿಡುಬು ರೋಗ. ಯಾಕಂದರೆ ಮೇಕೆ ಸಿಡುಬು ಮತ್ತು ನಾನೇನು ಹೇಳಿದೆ ಈಗ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ಸು ಎಲ್ಲನೂ ಒಂದೇ ಗ್ರೂಪಿಗೆ ಬರೋದ್ರಿಂದ ಅದು ಕ್ರಾಸ್ ಪ್ರೊಟೆಕ್ಷನ್ ಅಂತೇಳಿ ಇರುತ್ತೆ. ಅಂದರೆ ಅದರ ಎರಡರ ಮಧ್ಯೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಅಂಥ ಮೇಕೆ ಸಿಡುಬು ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ತದನಂತರ ಸೋಂಕಿತ ಪ್ರಾಣಿಯನ್ನು, ಆವಾಗಲೇ ಹೇಳಿದಂಗೆ ಸೋಂಕಿತ ಪ್ರಾಣಿಯನ್ನು ಆರೋಗ್ಯವಂತ ಪ್ರಾಣಿಗಳಿಂದ ಪ್ರತ್ಯೇಕಿಸ್ಬೇಕು, ತಕ್ಷಣಕ್ಕೆ ಪ್ರತ್ಯೇಕಿಸಬೇಕು. ಆಮೇಲೆ ಪ್ರಾಣಿಗಳ ಸಾಗಣೆಯ ಮೇಲೆ, ಅಂದರೆ ಈಗ ಬೇರೆ ಕಡೆಯಿಂದ ಈಗ ನಾವು ದನಗಳನ್ನು ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಊರಿಂದ ಬೇರೆ ಊರಿಗೆ ಸಾಗಾಣಿಕೆ ಮಾಡ್ತೀವಿ, ಅಂದರೆ ಪರ್ಚೇಸ್ ಮಾರಾಟ ಮಾಡುವಾಗ ಅದನ್ನು ಸಾಗಾಣಿಕೆ ಮಾಡ್ತೀವಿ, ಅಂಥ ಸಂದರ್ಭದಲ್ಲಿ ಸ್ವಲ್ಪ ದಿನ ಅದನ್ನು ನಿರ್ಬಂಧಿಸಬೇಕು. ಆಮೇಲೆ ದನಗಳನ್ನು ಆವಾಗಲೇ ಹೇಳಿದಂಗೆ ಬಯಲುಸೀಮೆಗಳಲ್ಲಿ ದನಗಳನ್ನು ಹಿಂಡಿ ಹಿಂಡಾಗಿ ಮೇಯಿಸ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕಾಯಿಲೆ ಹರಡೋದು ತುಂಬ ಜಾಸ್ತಿ. ಸೊ ಸ್ವಲ್ಪ ಕಾಯಿಲೆ ಎಲ್ಲ ಕಂಟ್ರೋಲಿಗೆ ಬರೋವರೆಗೂ ಅದನ್ನು ನಿಯಂತ್ರಿಸಬೇಕಾಗುತ್ತೆ. ಮತ್ತು ಈ ಥರ ಹಿಂಡಿ ಹಿಂಡಾಗಿ ಹೋಗುವಂಥ ದನಗಳಿಗೆ ಕಂಪಲ್ಸರಿ ಅದನ್ನು ಲಸಿಕೆಯನ್ನು ಕೊಡಬೇಕಾಗುತ್ತೆ. ಆಮೇಲೆ ಜಾನುವಾರು ಸಂತೆಗಳು ಅಥವಾ ಜಾನುವಾರು ಜಾತ್ರೆಗಳು ಮಾರುಕಟ್ಟೆಗಳು ಕೆಲವೊಂದು ಕಡೆ ನಡೀತವೆ. ಸೊ ಅಂಥವನ್ನು ಪ್ರಮುಖವಾಗಿ ನಿಷೇಧಿಸಬೇಕಾಗುತ್ತೆ. ಆಮೇಲೆ ನಮ್ಮ ಕೊಟ್ಟಿಗೆಗಳಲ್ಲಿ ಕೆಲವೊಂದು ದನಗಳು ಸಾಕ್ತಾರೆ, ಕೊಟ್ಟಿಗೆಗಳಲ್ಲಿ ಸಾಧ್ಯವಾದಷ್ಟು, ಅಂದರೆ ಎಲ್ಲರಿಗೂ ಆಗಲ್ಲ, ಸಾಧ್ಯವಾದರೆ ಅದನ್ನು ಸೊಳ್ಳೆ ಪರದೆಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಆಮೇಲೆ ನಾನು ಆವಾಗಲೇ ಹೇಳಿದಂಗೆ ಕೀಟಗಳಿಂದ ಇದು ಪ್ರಮುಖವಾಗಿ ಪ್ರಸರಣವಾಗೋದ್ರಿಂದ ಕೀಟನಾಶಕಗಳನ್ನು ಬಳಸಿಬಿಟ್ಟು ಕೀಟಗಳನ್ನೆಲ್ಲ ನಿಯಂತ್ರಣ ಮಾಡಬೇಕಾಗುತ್ತೆ. ಆಮೇಲೆ ಪ್ರಾಣಿಗಳ ಕೊಟ್ಟಿಗೆಗಳನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಏನು ಮಾಡಬೇಕಂದ್ರೆ ಸೋಂಕು ನಿವಾರಕಗಳು ಅಂತ ನಾನು ಆವಾಗಲೇ ಏನು ಹೇಳಿದೆ ಅವುಗಳನ್ನು ಬಳಸಬೇಕಾಗುತ್ತೆ. ಆಮೇಲೆ ಈ ಪ್ರಾಣಿಗಳು ಸಪೋಸ್ ಏನಾದರೂ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಬಂದು ಏನಾದರೂ ಸತ್ತೋಗಿದ್ದಾವೆ ಅಂದರೆ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಂದ್ರೆ ಅಲ್ಲಿ ದಾರಿಯಲ್ಲಿ ಬಿಸಾಕೋದಕ್ಕಿಂತ ಅದನ್ನು ಒಂದು ಗುಂಡಿ ತೋಡ್ಬಿಟ್ಟು ಅದರಲ್ಲಿ ಹೂತಾಕಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ದಾರಿಯಲ್ಲಿ ಬಿಸಾಕೋದ್ರಿಂದ ಅಂಥ ಇದಕ್ಕೆ ಮೃತದೇಹಗಳಿಗೆ ಬಂದು ಕಾಂಟ್ಯಾಕ್ಟ್ ಆಗುವಂಥ ಹಸುಗಳಲ್ಲೂ ಈ ಕಾಯಿಲೆ ಹರಡುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅಂದರೆ ಈಗ ಈ ಚರ್ಮಗಂಟು ರೋಗದ ವಿರುದ್ಧ ಲಸಿಕೆಯ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ, ಮತ್ತು ಎಲ್ಲ ಜಾನುವಾರುಗಳಿಗೂ ಕೂಡ ಈ ಲಸಿಕೆಯನ್ನು ಕುಡಿಸಬೇಕಾ ಹೇಗೆ? ಸರ್, ಇದು ಲಸಿಕೆಯನ್ನು ಚುಚ್ಚುಮದ್ದನ್ನು ಕೊಡೋದು ಸರ್, ಇದು ಇಂಜೆಕ್ಷನ್ ಮುಖಾಂತರ ಕೊಡುವಂಥದ್ದು ಚುಚ್ಚುಮದ್ದು. ಇದು ಆ್ಯಕ್ಚುಲಿ ಇದು ಮೇಕೆ ಸಿಡುಬು ರೋಗ ಅಂತೇಳಿ ನಾನು ಹೇಳಿದ್ನಲ್ಲ, ಅದು ಪ್ರೂವನ್ ಆಗಿದೆ. ಅಂದರೆ ಅದು ಆ್ಯಕ್ಚುಲಿ ಪಬ್ಲಿಷ್ ಆಗಿರೋದು ಸರ್, ಅದು ರಿಪೋರ್ಟ್ ಪಬ್ಲಿಷ್ ಆಗಿರೋದು ಅಂತ. ಅದರ ಆಧಾರದ ಮೇಲೆ ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ, ಚರ್ಮಗಂಟು ರೋಗನ ತಕ್ಷಣಕ್ಕೆ ಈಗ ಲಂಪಿ ಸ್ಕಿನ್ ಡಿಸೀಸಿಗೆ ವೈರಸ್ಗೆ ಈಗ ವ್ಯಾಕ್ಸಿನ್ ಮಾಡೋದಕ್ಕಿಂತ ಮುಂಚೆ ಏನಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಇದು ಪ್ರೊಟೆಕ್ಷನ್ ಕೊಡೋದ್ರಿಂದ, ಅದರ ಬಗ್ಗೆ ಅದಕ್ಕೆ ರಕ್ಷಣೆ ಕೊಡೋದ್ರಿಂದ ನಮ್ಮ ಭಾರತ ಸರ್ಕಾರನೇ ಇದನ್ನು ಶಿಫಾರಸು ಮಾಡಿದೆ. ಆ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳಿ. ಈ ಲಸಿಕಾ ಕಾರ್ಯಕ್ರಮ ಅಂದರೆ ಸರ್, ಈಗ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೂ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ ಲಸಿಕೆ. ಪ್ರತಿಯೊಂದು ಮನೆ ಮನೆಗೂ ಅಥವಾ ರೈತರ ಮನೆಗೆ ಹೋಗ್ಬಿಟ್ಟು ಇದನ್ನು ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಜಾನುವಾರುಗಳು ಕೂಡ ಹಾಕಿಸುವಂತಹದ್ದು ಅಥವಾ ಎಮ್ಮೆ ಮತ್ತು ನಾನು ಸಸ್ಪೆಕ್ಟೆಡ್ ಕೇಸ್ಗಳಲ್ಲಿ ಮಾತ್ರ? ಇಲ್ಲ ಇಲ್ಲ, ಸಸ್ಪೆಕ್ಟೆಡ್ ಕೇಸ್ಗಳಲ್ಲಿ ಕೊಡಲ್ಲ ಸರ್, ಆರೋಗ್ಯವಂತ ದನಗಳಿಗೆ ಮಾತ್ರ ಕೊಡುವಂಥದ್ದು. ಕಾಯಿಲೆ ಬಂದಿರುವಂತಹ ದನಗಳಿಗೆ ಬೂಸ್ಟರ್ ಡೋಸ್ ಬೇಕಾಗ್ಬೋದು. ಬೂಸ್ಟರ್ ಡೋಸ್ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಸರ್, ಅದು ಇಮ್ಯುನಿಟಿ ಸ್ಟಡೀಸ್ ಆಗಿಲ್ಲ. ಅಂದರೆ ಯಾಕಂದರೆ ಇದು ವ್ಯಾಕ್ಸಿನ್ ಮಾಡಿದ ನಂತರ ಏನಾಗುತ್ತಂದ್ರೆ 21 ದಿನದ ನಂತರ ಅದರದ್ದು ಪ್ರತಿಕಾಯಿಗಳು ಉತ್ಪತ್ತಿ ಆಗುತ್ತೆ. ಸೊ ಅದನ್ನು ನಾವು ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಅದ್ರ ಬಾಡಿಲಿ ಎಷ್ಟು ದಿನದವರೆಗೂ ಇರುತ್ತೆ ಆ ಪ್ರತಿಕಾಯಿಗಳು ಅನ್ನೋದನ್ನು ಒಂದು ಅಧ್ಯಯನ ಮಾಡಿಬಿಟ್ಟು ಅದರ ನಂತರ ಅದನ್ನು ಕೊಡಬೇಕಾಗುತ್ತೆ. ಕೊನೆಯದಾಗಿ ನಮ್ಮ ಜಾನುವಾರು ಸಾಕಣೆದಾರರಿಗೆ ನಿಮ್ಮ ಒಂದು ಸಂದೇಶ ಹೇಳಿ. ಚರ್ಮಗಂಟು ರೋಗ ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ತುಂಬ ಅತಿ ಶೀಘ್ರವಾಗಿ ಹರಡುವಂತಹ ಕಾಯಿಲೆ ಆಗಿದೆ. ಸೊ ಪಶುವೈದ್ಯ ಇಲಾಖೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದ ಚಿಕಿತ್ಸೆ ಅಥವಾ ನಾನು ಹೇಳಿದೆ ಲಸಿಕೆ ಕೊಡೋದಕ್ಕೆ ಬಂದಿದ್ದಲ್ಲಿ ಖಂಡಿತವಾಗಲೂ ಇದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಸೊ ನಿಮ್ಮ ಜಾನುವಾರುಗಳನ್ನು ನೀವು ರಕ್ಷಣೆ ಮಾಡಬಹುದು. ಯಾವ ರೀತಿ ಅಂದರೆ, ನೀವು ಎಲ್ಲ ಗರ್ಭ ಇರುವ ಹಸುಗಳನ್ನು ಬಿಟ್ಟು 4 ತಿಂಗಳ ನಂತರ ವಯಸ್ಸಿರುವಂತಹ ಎಲ್ಲ ಜಾನುವಾರುಗಳು ಸಹ ನೀವು ಲಸಿಕೆಯನ್ನು ಹಾಕಿಸ್ಬೋದು. ಇದರಿಂದ ಯಾವುದೇ ರೀತಿಯಿಂದ ಹಾಲಿನ ಇಳುವರಿಯಾಗಲಿ ಅಥವಾ ಬೇರೆ ತೊಂದರೆಯಾಗಲಿ ಆಗೋದಿಲ್ಲ. ಸಪೋಸ್ ನಿಮ್ಮ ಪಶುವೈದ್ಯ ಇಲಾಖೆಯಿಂದ ನಿಮ್ಮ ಇದಕ್ಕೆ ಬರೋದು ಸ್ವಲ್ಪ ತಡವಾದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ನೀವು ಹೋಗ್ಬಿಟ್ಟು ಅವರಿಗೆ ಮಾಹಿತಿ ಕೊಟ್ಟಲ್ಲಿ ಅವರು ಖಂಡಿತವಾಗಲೂ ಸಹ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಲಸಿಕೆಯನ್ನು ಕೊಡ್ತಾರೆ. ಬಹಳ ಸಂತೋಷ ಡಾಕ್ಟರ್ ಶಿವಕುಮಾರ್ ಅವರೇ. ಜಾನುವಾರುಗಳಲ್ಲಿ ಕಂಡುಬರುವಂತಹ ಚರ್ಮ ಗಂಟು ರೋಗ ಅಥವಾ LSD, ಲಂಪಿ ಸ್ಕಿನ್ ಡಿಸೀಸ್, ಇದರ ಒಂದು ನಿರ್ವಹಣೆ ಹೇಗೆ ಹಾಗೂ ಯಾವ ರೀತಿ ಒಂದು ಪ್ರಾಣಾಂತಿಕವೂ ಆಗಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇದಕ್ಕೆ ವಿಶೇಷವಾಗಿ ಲಸಿಕೆಯನ್ನು ಕೊಡಿಸುವಂತಹದ್ದು ಕೂಡ ಎಲ್ಲ ಜಾನುವಾರುವನ್ನು ಸಾಕ್ತಾ ಇರುವಂತಹ ಎಲ್ಲ ಹೈನುಗಾರರ ಒಂದು ಜವಾಬ್ದಾರಿ ಕೂಡ ಹೌದು. ಇಲಾಖೆಯ ಜೊತೆಗೆ ಅವರು ಕೂಡ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿವರವನ್ನು ನೀಡಿದ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗದ ಲಸಿಕೆ ಕುರಿತು ಡಾಕ್ಟರ್ ಶಿವಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಈಗ ಕೇಳಿ ಜೀವನ್ ಪೂಜಾರಿ ಅವರ ಮಲ್ಲಿಗೆ ಕೃಷಿ ಅನುಭವದ ಕುರಿತು ಸಂದರ್ಶನ. ಜೀವನ್ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದ ಅನುಭವ ಮಲ್ಲಿಗೆ ಕೃಷಿಯಲ್ಲಿ ನಿಮ್ದು? ಅಂದರೆ ಹಳೇದು 10 ವರ್ಷದಿಂದ ಗಿಡ ಹಿಂದಿದ್ದ ತಂದೆ ತಾಯಿ ನೆಟ್ಟಿದ್ರು, ನಾನೊಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಮತ್ತೆ ಡೆವಲಪ್ ಮಾಡ್ತಾ ಹೋಗಿದ್ದಾಗ. ಈಗ ಬೇರೆ ಹೂವಿನ ಕೃಷಿಗೆ ಹೋಲಿಸಿ ನೋಡಿದರೆ ಮಲ್ಲಿಗೆ ಕೃಷಿಯ ಒಂದು ವಿಶೇಷತೆ ಏನು? ಅದಕ್ಕೆ ಲಾಭ ಜಾಸ್ತಿ ಇದೆ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು 10 ಗಂಟೆ ತನಕ ಕೆಲಸ, ಮತ್ತು ಬೇರೆ ಕೆಲಸ ಸಹ ಮಾಡ್ಕೊಳ್ಬೋದು ಮಲ್ಲಿಗೆ ಮಾಡಿಕೊಂಡ್ರೆ. ಈಗ 1,500 ಚೆಂಡಿಗೆ ಅಥವಾ ಅಟ್ಟೆಗೆಲ್ಲ 1,500 ರೂಪಾಯಿವರೆಗೂ ಏರ್ತದೆ, 250-300 ರೂಪಾಯಿಗೂ ಕೂಡ ಇಳಿತದೆ. ಈ ಒಂದು ಬದಲಾವಣೆ ಒಂದು ದಿವಸದಲ್ಲಿಯೂ ಕೂಡ ಆಗ್ತದೆ? ಅದೇ ಬದಲಾವಣೆ ಆಗ್ತದೆ. ಈ ಸಲ ಅಂತೂ ಕಡಿಮೆ ಆಗಲಿಲ್ಲ ರೇಟ್, 300-400 ಅಂದರೆ ಮಿನಿಮಮ್ ಇತ್ತು ಮೊದಲಿಂದ. ಅದೇ ರೀತಿ 2,100 ತನಕ ಆಗಿದೆ ರೈತರಿಗೆ, ಒಂದು ಅಟ್ಟೆಗೆ 2,100 ತನಕ ಆಗಿದೆ. 2,100 ರೂಪಾಯಿ ಆಗುವಾಗ ಅದು ಹೂವೇ ಇರುವುದಿಲ್ಲ? ಇಲ್ಲ, ಹೂ ಇರ್ತದೆ, ಹೂ ಅಲ್ಪ ಸ್ವಲ್ಪ ಕಡಿಮೆ ಇರ್ತದೆ, ಅದು ಬೆಲೆ ಬೆಂಬಲ ಜಾಸ್ತಿ ಇರ್ತದೆ, ಹಾಗಾಗಿ ರೇಟ್ 2,100 ತನಕ ಆಗಿದೆ ಈ ಸಲ. ಈಗ ಮಲ್ಲಿಗೆ ಗಿಡವನ್ನು ಹೊಸದಾಗಿ ನೆಡುವುದಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೋಬೇಕು? ಅಂದರೆ ನಡುವುದಿದ್ರೆ ಮೊದಲೇ ಹೊಂಡ ತೋಡಿ, ಅಂದರೆ ಒಂದು 3 ಫೀಟ್ ಆಗುವಷ್ಟು ಹೊಂಡ ತೋಡ್ಕೊಂಡು, ಎಷ್ಟು ಅಂತರ ಎಷ್ಟು ಆಳ? ಒಂದು 3-2.5 ತನಕ ಅಗಲ ಫೀಟ್ ಹೊಂಡ ಮಾಡಿ, ಅದಾದ್ಮೇಲೆ ಒಂದು 1 ವಾರ ತನಕ ಬಿಡ್ಬೇಕು ಅದನ್ನ, ಅದು ಬಿಸಿಲಿಗೆ ಅದು ಮಣ್ಣಲ್ಲಿರೋ ಹುಳಿ ಅಂಶ ಎಲ್ಲ ಹೋಗ್ಲಿ ಅಂತ ಬಿಟ್ಟು ನಾನು ಅದೇ ಥರ ಮಾಡ್ತಾ ಇದ್ದೇನೆ. ಅದಾದ್ಮೇಲೆ ಹೊಡಿ ಗೊಬ್ಬರ ಅದನ್ನೆಲ್ಲ ಹಾಕಿಬಿಟ್ಟು ಕವರಿಂದ ತೆಗೆದು ಡಿಪ್ ಮಾಡಿ ಮತ್ತೆ ಮಣ್ಣು ಮುಚ್ಚಿ ನೀರು ಹಾಕಿ ಒಂದೇ ಸಾಲಿನಲ್ಲಿ ಮುಗಿಸ್ಬಿಟ್ರಿ ನೀವು. ಗಿಡವನ್ನ ನಾಟಿ ಮಾಡೋದಕ್ಕಿಂತ ಮೊದಲು ಮಣ್ಣಿನ ಮಟ್ಟವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಗುಂಡಿ 2.5 ಫೀಟ್ ತೆಗೆದ್ರು ಕೂಡ ಮುಚ್ಚಬೇಕಲ್ಲ ಅದನ್ನ. ಹೌದೌದು, ಅರ್ಧ ಅಂಶ ಒಂದು ಫೀಟ್ ಆಗುವಷ್ಟು ಮಣ್ಣು ಹಾಕಿ ಅಂದ್ರೆ ಹೊಡಿ ಮಣ್ಣು ಮರಳು ಮಿಶ್ರ ಮಾಡಿ ಹಾಕಿ ಇಡಬೇಕು. ಅದಾದ್ಮೇಲೆ ಗೊಬ್ಬರ, ಹೊಡಿ ಗೊಬ್ಬರವನ್ನೇ ರೆಡಿ ಮಾಡಿ ಇಟ್ಕೊಂಡು ಪ್ಲಾಸ್ಟಿಕ್ಕಿಂದ ಗಿಡ ಬಂದಿರ್ತದಲ್ಲ ಅದನ್ನು ನಾವು ಮಿಡ್ಲಲ್ಲಿ ಡಿಪ್, ಅರ್ಧದಲ್ಲಿ ಡಿಪ್ ಮಾಡಿ ಮತ್ತೆ ಮಣ್ಣು ಹಾಕಿ ಇದು ಮಾಡಬೇಕು. ಹಾಗೆ ಈಗ ಹೊಸ ಗಿಡ, ಚಿಕ್ಕ ಗಿಡ ನೆಡೋದು ಒಳ್ಳೇದು, ಸ್ವಲ್ಪ ದೊಡ್ಡ ಗಿಡ ನೆಡೋದು ಒಳ್ಳೇದ? ನನ್ನ ಪ್ರಕಾರ ದೊಡ್ಡ ಗಿಡ ನೋಡೋದೇ ಒಳ್ಳೇದು, ಅಂದ್ರೆ ಮತ್ತೆ ಬೇಗ ಇದು ಬರ್ತದೆ. ಆದ್ರೂ ನಾವು ಒಂದು 5-6 ತಿಂಗಳು ಮೇಂಟೈನ್ ಮಾಡಬೇಕು, ಹೊಸ ಚಿಗುರನ್ನೆಲ್ಲ ಚೂಟಿ ತೆಗಿಬೇಕು. ಅದಾದ್ಮೇಲೆ ಅದು ಮತ್ತೆ ಬರ್ತದೆ ಬೇಗ, ಆದಷ್ಟು ಬೇಗ ನಮ್ಗೆ ಆದಾಯ ತೆಗಿಬಹುದು ಅದರಲ್ಲಿ. ಅಂದ್ರೆ ದೊಡ್ಡ ಗಿಡವನ್ನು ನಾಟಿ ಮಾಡೋದ್ರಿಂದ ಏನು ಅನುಕೂಲತೆ ಇದೆ? ಜಾಸ್ತಿ ಫಸಲು ಬರ್ತದೆ, ಆದಷ್ಟು ಬೇಗ ಫಸಲು ಬರ್ತದೆ. ಇದಂದ್ರೆ 5-6 ತಿಂಗಳು ಕಾಯ್ಬೇಕಲ್ಲ ಅಂತ ಸಣ್ಣ ಗಿಡ ಹಾಕಿದ್ರೆ. ದೊಡ್ಡ ಗಿಡಕ್ಕೆ ರೇಟ್ ಕೂಡ ಜಾಸ್ತಿ ಉಂಟು, ರೇಟ್ ಸಹ ಜಾಸ್ತಿ ಉಂಟು. ಇವಾಗಿಂದು ರೇಟ್ ಜಾಸ್ತಿ ಜಾಸ್ತಿ ಆಗಿ ಹೋಗಿದೆ ಗಿಡಕ್ಕೆ. ಈಗ ನೀವೇ ಸ್ವತಃ ಗಿಡವನ್ನು ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡ್ತೀರಾ ಏನಾದ್ರು? ಹೌದು, ಅದು ನಾನೇ ಅದು ಕಟಿಂಗ್ಸ್ ಹಾಕಿ ಗಿಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಹೋದ ವರ್ಷದಿಂದ. ಅದಕ್ಕೆ ಯಾವ ತರ ಪ್ರೊಸೀಜರ್ ಅಂತ, ಕಟಿಂಗ್ಸ್ ಹಾಕಿ ಅದೇ ಮರಳಿಗೆ ಡಿಪ್ ಮಾಡಿ, ಅದಕ್ಕೆ ರೂಟ್ ಹಾರ್ಮೋನ್ ಅಂತ ಸಿಗ್ತದೆ ಅದ್ರ ಸ್ವಲ್ಪ ಡಿಪ್ ಮಾಡಿ ಕಟ್ಟಿಂಗ್ಸ್ ಮಾಡಿ ಅದ ಒಂದು 10-15 ನಿಮಿಷ ಇಟ್ಟು ನೀರಲ್ಲಿಟ್ಟು ನೀರಿಗೆ ಮಿಕ್ಸ್ ಮಾಡಬೇಕು ಅದು. ಆಮೇಲೆ ಕವರಿಗೆ ಮರಳಿಗೆ ಡಿಪ್ ಮಾಡಿ ಒಂದು 10-15 ದಿನದಲ್ಲಿ ಚಿಗುರು ಬಂದ ಮೇಲೆ ಮತ್ತೆ ಕವರಿಗೆ ಹಾಕಿ ಇದು ಮಾಡ್ತಾರೆ. ಈಗ ಮಲ್ಲಿಗೆ ಗಿಡದಿಂದ ಅಥವಾ ಮಲ್ಲಿಗೆ ಬಳ್ಳಿಯಿಂದ ಗೆಲ್ಲನ್ನ ಕತ್ತರಿಸುವುದಿದೆ, ಯಾವ ಗೆಲ್ಲನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದು ಬೇಕಿದ್ರು ಆಗ್ತದ? ಇಲ್ಲ, ಒಣಗಿದ ಗೆಲ್ಲನ್ನ ಮತ್ತೆ ಸ್ವಲ್ಪ ಕಾಯಿಲೆ ಬಂದ ಗೆಲ್ಲಗಳನ್ನೆಲ್ಲ ಕಟ್ ಮಾಡಿ ಸುಟ್ಟು ಹಾಕ್ಬೇಕು, ಅಂದ್ರೆ ಅಲ್ಲೇ ಹಾಕಿದ್ರು ಮತ್ತೆ ಪ್ರಾಬ್ಲಮ್. ಹಾಗೆ ಅಲ್ಲ, ಈಗ ಗಿಡ ಅಭಿವೃದ್ಧಿ ಮಾಡ್ಲಿಕ್ಕೆ ಚಿಗುರು ಸ್ವಲ್ಪ ಚಿಗುರು ಬಂದದ್ದನ್ನೇ ಕಟ್ ಮಾಡಿ ಹಾಕ್ಬೇಕು, ಅದಾದಷ್ಟು ಬೇಗ ಗ್ರೋತ್ ಆಗ್ತದೆ. ಹಾಗೆ ಒಣಗಿದ ಗೆಲ್ಲ ಅಂದ್ರೆ ಕಷ್ಟ, ಸ್ಲೋ ಸ್ವಲ್ಪ. ಬಲಿತ ಗೆಲ್ಲು ಬಲಿತ ಗೆಲ್ಲು ಬೇಗ ಬರುವುದಿಲ್ಲ, ಚಿಗುರು ಗೆಲ್ಲ ಹಾಕಿದ್ರೆ ಇಮಿಡಿಯೇಟ್ಲಿ ಬರ್ತದೆ ನನ್ನ ಪ್ರಕಾರ. ನಾನು ಈಗ ಗೆಲ್ಲಿನಲ್ಲಿ ಎಲೆ ಇರಬೇಕು ಅಥವಾ ಎಲೆಯನ್ನು ಕತ್ತರಿಸಬೇಕು? ಅಲ್ಲ, ಸಾಮಾನ್ಯವಾಗಿ ಈಗ ಎಲೆ ಎಲ್ಲ ಉದುರಿ ಹೋಗ್ತದೆ ಮತ್ತೆ ಹೊಸ ಚಿಗುರು ಬರುವಂತದ್ದಲ್ಲ ಅದು. ಪ್ರೌನಿಂಗ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಫುಲ್ ಬಂದ್ರೆ ಒಳಗಡೆ ಬಿಸಿಲೆಲ್ಲ ಬೀಳ್ಲಿಕ್ಕೆ, ಮಧ್ಯ ಮಧ್ಯ ಬಿಸಿಲೆಲ್ಲ ಬಿದ್ದು ಅದು ಗಿಡ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಬಿಸಿಲು ತಾಗ್ಲಿಕ್ಕೋಸ್ಕರ ಮಧ್ಯ ಮಧ್ಯೆ ಕಟ್ ಮಾಡ್ತೇವೆ. ಅಲ್ಲ, ಅದು ಗಿಡ ಆಯ್ತು, ಈಗ ನರ್ಸರಿ ಮಾಡೋದಿದ್ರೆ, ನೀವು ಒಂದು ಗಿಡ ಸಸ್ಯ ಅಭಿವೃದ್ಧಿ ಮಾಡೋದಿದ್ರೆ ಗೆಲ್ಲನ್ನ ಕತ್ತರಿಸಿ ತಂದ್ರೆ ಹಾಕ್ತಿರಲ್ಲ, ಅವಾಗ ಎಲೆಯನ್ನ ಕತ್ತರಿಸಬೇಕು ಅಥವಾ ಹಾಗೆ ಬಿಡಬೇಕು? ಇಲ್ಲ ಇಲ್ಲ, ಎಲೆ ಅಂತ ಕತ್ತರಿಸಿಲ್ಲ, ಅದರಲ್ಲಿ ತಲೆ ಚಿಗುರು ಕಂಡು ಕಟ್ ಮಾಡಿ ಡಿಪ್ ಮಾಡ್ತೇವೆ. ಆ ಎಲೆ ಉಳಿತದ ಉದುರ್ತದ? ಅದು ಎಲೆ ಹೋಗ್ತದೆ, ಬೇರೆ ಎಲೆ ಚಿಗುರು ಬರ್ತದೆ ಅದು ಹೋಗ್ತದೆ ಎಲೆ ಕ್ರಮೇಣ. ವರ್ಷದ ಯಾವ ಸಮಯ ಗಿಡ ಅಭಿವೃದ್ಧಿ ಮಾಡ್ಲಿಕ್ಕೆ ಒಳ್ಳೇದು? ಮಳೆಗಾಲ ಒಂದು ಬೇಡ, ಅಂದ್ರೆ ನೀರು ನಿಂತ್ರೆ ಅದು ಬೇಗ ಆದಷ್ಟು ಸಾಯು ಜಾಸ್ತಿ. ಅದು ಬಿಟ್ರೆ ಬೇರೆ ಆಗಸ್ಟ್ ಆ ಟೈಮಲ್ಲೆಲ್ಲ ನೋಡ್ಬೋದು. ಬೇಸಿಗೆಯಲ್ಲಿ ನೋಡ್ಬೋದು, ನೀರಿನ ವ್ಯವಸ್ಥೆ ಇದ್ರೆ ಬೇಸಿಗೆಯಲ್ಲಿ ನೋಡ್ಬೋದು. ಬಿಸಿಲು ಬೀಳ್ತಾ ಇರ್ಬೇಕು ಗಿಡಕ್ಕೆ, ಎಲ್ಲದಕ್ಕೂ ನೆರಳು ಕೊಡ್ಬೇಕು ಅಂತ ಹೇಳ್ತೀವಿ. ಇದಕ್ಕೆ ಬಿಸಿಲು ಬಿಡಬೇಕು, ಸೂರ್ಯನ ಕಿರಣಗಳು ಬೀಳ್ತಾ ಇದ್ರೆ ಮಾತ್ರ ಅದು ಚೆಂದ ಬೆಳೀತದೆ. ಹಾಗೆ ಈ ಮಳೆಗಾಲದಲ್ಲೇ ಗಿಡಗಳು ಸಾಯು ಜಾಸ್ತಿ. ಈಗ ನೀವು ಮಲ್ಲಿಗೆ ಗಿಡದ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ರಿ, ಅದಕ್ಕೆ ವರ್ಷವಾಗಿ ಏನೇನು ಕೆಲಸ ಮಾಡ್ಬೇಕಾಗ್ತದೆ? ಮಲ್ಲಿಗೆ ಗಿಡಗಳಿಗೆ ಫುಡ್ ಜಾಸ್ತಿ, ಅದಕ್ಕೆ ತಿಂಗಳಿಗೆ ಒಂದ್ಸತಿ ಫುಡ್ ಹಾಕ್ತಾ ಇರ್ಬೇಕು. ಏನ್ ಫುಡ್ ಕೊಡ್ತೀರಿ? ನಾವು ಹಟ್ಟಿ ಗೊಬ್ಬರ, ಹೊಡಿ ಗೊಬ್ಬರ ಮತ್ತೆ ತರೆಗೆಲ್ಲ ಇದು ಎಲ್ಲ ಹೊಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿರ್ತೇನೆ. ಅದೇ ಹೊಡಿ ಆದ್ಮೇಲೆ ಮತ್ತೆ ಹಾಕ್ತೇನೆ ಒಂದು ದೊಡ್ಡ ಬ್ಯಾಗಿಗೆ, ದೊಡ್ಡ ಬಾಕ್ಸ್ ಟೈಪ್ ಮಾಡ್ಕೊಂಡು ಅದಕ್ಕೆ ದರ್ಲೆ ಎಲ್ಲ ಹೊಡಿ ದರ್ಲೆ ಹಾಕಿಟ್ಟಿರ್ತೇನೆ. ಅದು ಹೊಡಿ ಆಗಿ ಸ್ವಲ್ಪ ಸಗಣಿ ನೀರನ್ನು ಹಾಕಿ ಹಾಕ್ತೇನೆ, ಹೊಡಿ ಗೊಬ್ಬರ ಹಾಕ್ತೇನೆ ಮತ್ತೆ ಕಾಂಪೋಸ್ಟ್ ಸ್ವಲ್ಪ ಒಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೇನೆ. ಅದನ್ನ ಬುಡಕ್ಸ ಸ್ವಲ್ಪ ಹಾಕ್ತೇನೆ. ಹಾಗೆ ಅದು ಪ್ರತಿ ತಿಂಗಳು ಕೂಡ ಹಾಕ್ಬೇಕು? ಪ್ರತಿ ತಿಂಗಳಿಗೆ ಹಾಕಿದ್ರಷ್ಟು ಒಳ್ಳೇದು. ಹಾಗೆ ಆಮೇಲೆ ಈಗ ಕೈಬೇವಿನ ಹಿಂಡಿಯೋ ಅಥವಾ ಹರಳಿ ಹಿಂಡಿಯೋ ಅಂತದೇನಾದ್ರು ಹಾಕ್ತೀರಾ? ಕೈಬೇವಿನ ಹಿಂಡಿ ನಾನು ಹಾಕ್ಲಿಲ್ಲ, ಹರಳಿ ಹಿಂಡಿ ಹಾಕಿದ್ದೇನೆ, ಒಂದ್ಸಲ ಹಾಕಿದ್ದೇನೆ ನಡುವ ಸಮಯದಲ್ಲಿ ಸ್ವಲ್ಪ ಹಾಕಿದ್ದೇನೆ ಅಷ್ಟೇ. ಮತ್ತೆ ಪ್ರತಿ ತಿಂಗಳು ಹಾಕೋದು ಬೇಡ? ಇಲ್ಲ ಇಲ್ಲ, ಪ್ರತಿ ತಿಂಗಳು ನಾವು ಹಾಕ್ಲಿಲ್ಲ, ಇದುವರೆಗೂ ಹಾಕ್ಲಿಲ್ಲ. ಗೊಬ್ಬರದ ನೀರು, ಸಗಣಿ ನೀರೆಲ್ಲ ಹಾಕ್ತಾ ಇದ್ದೇನೆ. ಹುಳ ಕಿಲ ಎಲ್ಲ ಬಂದ್ರೆ ಬೇರೆ ತರ ಟ್ರೀಟ್, ಅಂದ್ರೆ ತಿಳಿ ಎಲ್ಲ ಬಿಸಿ ಮಾಡಿ ಹಾಕ್ತೇನೆ. ಈಗ ಮಳೆಗಾಲದಲ್ಲಿ ಈ ಹಾವಸ್ಯ ಬರುವಂತದ್ದು ಒಂದು ಸಮಸ್ಯೆ, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಪಾಚಿ ಕಟ್ಟುವಂತದ್ದು, ಪಾಚಿ ಕಟ್ಟುವುದು, ಅದು ನೀರ್ ನಿಲ್ಲದಂತ ಬುಡದಲ್ಲಿ ನೋಡ್ಕೊಳ್ಬೇಕು ನಾವು. ಮೊದ್ಲೇ ಗಿಡ ಸಾಯುವ ಸಂಭವ ಜಾಸ್ತಿ ಇರ್ತದೆ. ಅದ್ ಬಿಟ್ರೆ ಪಾಚಿ ಬರ್ದಿದ್ದಂಗೆ ನಾವು ನೀರ್ ನಿಲ್ದಂಗೆ ನೋಡ್ಕೊತೇವೆ, ಮತ್ತೆ ಸ್ವಲ್ಪ ಸುಣ್ಣದ ಹೊಡಿ ಹಾಕ್ತೇವೆ, ಇಲ್ಲ ಅಂದ್ರೆ ಸುಡು ಬೂದಿ ಬೂದಿ ಉಂಟಲ್ಲ ಅದನ್ನ ಗಿಡಗಳಿಗೆ ಸ್ಪ್ರೇ ಮಾಡಿ ಅದು ಕಿತ್ತು ಬಿಡುವಾಗೆ ಮಾಡ್ತೇವೆ. ಅಂದ್ರೆ ನಿರಂತರವಾಗಿ ಮಳೆ ಬರ್ತಾ ಇರುವ ಸಂದರ್ಭದಲ್ಲಿ ಪಾಚಿ ಬರುವಂತದ್ದು ಜಾಸ್ತಿಯೋ ಅಥವಾ ಬಿಟ್ಟು ಬಿಟ್ಟು ಮಳೆ ಬಂದ್ರೆ ಜಾಸ್ತಿಯೋ? ಅದು ಮಳೆ ಟೈಮಲ್ಲಿ ಬರ್ತದೆ. ನಮಗೆ ನಮ್ಮ ಈ ಸಲ ಜಾಸ್ತಿ ಆಗಿದೆ, ಇವರೀಗ ಸುಣ್ಣ ಎಲ್ಲ ಹಾಕಿ ಸರಿ ಮಾಡ್ತಾ ಇದ್ದೇನೆ ದೊಡ್ಡ ಗಿಡಗಳಿಗೆ. ಆಮೇಲೆ ಈಗ ಗಿಡವನ್ನ ಈಗ ಸವರುವಂತದ್ದು ಅಥವಾ ಪ್ರೂನಿಂಗ್ ಮಾಡುವಂತದ್ದು, ಈಗ ನೀವು ಆವಾಗಲೇ ಹೇಳಿದ್ರಿ ಮಾಡಿದ್ರೆ ಒಳ್ಳೇದು ಅಂತ, ಹೇಗೆ ಮಾಡುದು? ಪ್ರೌನಿಂಗ್ ಅಂದ್ರೆ ನಾನು 100 ಗಿಡದಲ್ಲಿ 10 ಗಿಡನ ಮಾಡಿ ಪ್ರಯೋಗ ಮಾಡಿದ್ದು, ಹಾಗೆ ಚಿಗುರು ಬರ್ತಾ ಇದೆ ಅಂದ್ರೆ ಕಂಟಿನ್ಯೂ ಮಾಡೋದು, ಹಾಗೆ ಪ್ರಯೋಗ ಮಾಡಿ ಮತ್ತೆ ಅದರಲ್ಲಿ ಮೌಲ್ಯವರ್ಧನೆ ಆದಿದ್ರೆ ಮಾತ್ರ ಮಾಡಬೇಕು. ಮತ್ತೆ ಒಳ್ಳೊಳ್ಳೆ ಚಿಗುರು ಬಂದನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಬೇಜಾರಾಗ್ತದೆ. ಹಾಗೆ ಬೇಜಾರು ಮಾಡುದು ಬಿಟ್ಟು ಕಟ್ ಮಾಡ್ಬೇಕು, ಕಟ್ ಮಾಡಿದ್ರೆ ಒಳ್ಳೆ ಆಗ್ತದೆ. ಹಾಗೆ ಅಂದ್ರೆ ಎಲ್ಲ ಸಮಯದಲ್ಲಿ ಅಲ್ಲ, ಗೆಲ್ಲು ಒಣಗಿದ ಗೆಲ್ಲು ಆ ತರದೆಲ್ಲ ಕಟ್ ಮಾಡಿದಾಗ ಅದ್ರಲ್ಲಿ ಹೊಸ ಚಿಗುರು ಬರ್ತದೆ, ಮತ್ತೆ ಕಾಯಿಲೆ ಬಂದ ಗೆಲ್ಲುಗಳ ಗೊತ್ತಾಗ್ತದೆ, ಅದನ್ನ ಕಟ್ ಮಾಡಿದ್ರೆ ಅದ್ರಲ್ಲಿ ಹೊಸ ಚಿಗುರು ಬರ್ತದೆ. ಸಾಮಾನ್ಯವಾಗಿ ಗೆಲ್ಲು ಕಟ್ ಮಾಡುವಾಗ ಒಣಗಿದ ಭಾಗದಿಂದ 1-2 inches ಬಿಟ್ಟು ಕಟ್ ಮಾಡೋದು, ಒಣಗಿದ ಗೆಲ್ಲನ್ನೇ ಕಟ್ ಮಾಡೋದು. ಹಾಗೆ ಅಲ್ಲ, ಒಣಗಿದ ಕಣ್ಣು ಬುಡವರಿಗೆ ಅಲ್ಲ, ಅದನ್ನ 2 inches ಕೆಳಗಡೆ ಚೂರು ಕೆಳಗೆ ಕಟ್ ಮಾಡಿದ್ರೆ ಅದರಿಂದ ಬೇರೆ ಹೊಸ ಚಿಗುರು ಬರ್ತದೆ. ಈಗ ಯಾವುದೇ ಕಾರಣಕ್ಕೂ ಗಿಡ ಸತ್ತು ಹೋಗ್ತದ? ಬೇರು ರೋಗ ಎಲ್ಲ ಬಂದ್ರೆ ಒಂದೊಂದ್ಸಲ ಗಿಡ ಸತ್ತೋಗ್ತದೆ. ಬೇರೆ ರೋಗ ಬಂದ್ರೆ ಬೇರೆಗೆ ಬೇರೆಗೆ ಯಾವ್ದಾದ್ರು ಹುಳ ಅಟ್ಯಾಕ್ ಆದಿದ್ರೆ ಕೀಟಾಣುಗಳು ಅದಕ್ಕೆ ಅದಕ್ಕೆ ಇದಾಗ್ತದೆ. ಅದನ್ನ ಅದನ್ನ ಯಾವ ತರ ಟ್ರೀಟ್ ಮಾಡೋದು ಅಂದ್ರೆ ಓಪನ್ ಮಾಡಿ ಆ ಮಣ್ಣನ್ನೇ ತೆಗೆದು ಸ್ವಲ್ಪ ನೀ ಬೇರೆ ಮಣ್ಣು ಹಾಕಿ ನೀ ಇದು ಮಾಡ್ಬೇಕು, ಹಾಗೆ ತೆರೆಗೆಲ್ಲ ಮುಚ್ಚಿ. ಈ ಬೇರು ಕಾಂಡ ಕೊರಿಯುವಂತ ಹುಳ ಏನದು? ಬೇರು ಹುಳ ಅಂದ್ರೆ ಏನದು? ಅದು ಬೇರು ಹುಳ, ಬೇರು ಹುಳ ಅಂತ ಬರ್ತದೆ. ಅದು ಬೇರೆ ಎಫೆಕ್ಟ್, ಬೇರು ಹುಳ ಬೇರು ಹುಳದ್ದೇ ಬುಡವೇ ಹೋಗುದು, ಬುಡಕ್ಕೆ ಎಫೆಕ್ಟ್ ಬೀಳೋದು, ಹಾಗೆ ತಲೆಗೆ ಅಂತ ಆಗುದಿಲ್ಲ, ಬುಡದಲ್ಲೇ ಹೋಗ್ತಾ ಇರುತ್ತೆ. ಆಮೇಲೆ ಅದು ಲಾಸ್ಟ್ ಸ್ಟೇಜಲ್ಲಿ ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಫಸ್ಟಿಗೆ ನೋಡಿ ಮಣ್ಣು, ಆ ಮಣ್ಣನ್ನೇ ಎತ್ತಿ ತೆಗೆದ್ರೆ ಅದು ಸರಿ ಆಗ್ತದೆ. ಮತ್ತೆ ಅದು ಮಣ್ಣು ತೆಗೆದು ಬೇರೆ ಬೇರೆ ಮಣ್ಣು ಸ್ವಲ್ಪ ಹಾಕ್ಬೇಕು, ಕೆಂಪು ಮಣ್ಣು ಮಿಕ್ಸ್ ಮಾಡಿ ಹಾಕ್ಬೇಕು, ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ. ಮಳೆ ಮಳೆಗಾಲದಲ್ಲಿ ವಿಶೇಷವಾಗಿ ಬಾಧಿಸುವಂತಹ ರೋಗಗಳು ಯಾವ್ಯಾವ? ಮಳೆ ಎಲೆ ಚುಕ್ಕಿ, ಮತ್ತೆ ಎಲೆ ಮಡಿಸುವಂತದ್ದು ಕೀಟಗಳು ಎಲ್ಲ ಬರ್ತದೆ. ಎಲೆ ಚುಕ್ಕಿ ರೋಗಕ್ಕೆ ಎಲೆಯಲ್ಲಿ ಡಾಟ್ ಡಾಟ್ ದಪ್ಪ ಒಂದು ಗುಳ್ಳೆ ಗುಳ್ಳೆ ಟೈಪ್ ಆಗ್ತದೆ, ಬಿಳಿ ಬಿಳಿ ಬಿಳಿ ನೊಣಗಳೆಲ್ಲ ಜಾಸ್ತಿ ಇರ್ತದೆ. ಏನ್ ಮಾಡ್ತೀರಿ ಅದಕ್ಕೆ? ಅದಕ್ಕೆ ನಾವು ಸೊಪ್ಪುಗಳನ್ನೆಲ್ಲ ಕುದಿಸಿ ಒಂದ್ 5-6 ದಿನ ಇಟ್ಟರೆ ಕಷಾಯ ಎಲ್ಲ ಸೊಪ್ಪುಗಳು. ಏನೇನು ಸೊಪ್ಪು ಹಾಕ್ತೀರಿ ಅದಕ್ಕೆ? ಅದು ಎಲ್ಲ ಕಾಟ್ ಸೊಪ್ಪುಗಳು ಎಲ್ಲ ಮಿಕ್ಸ್ ಮಾಡಿ, ಅದು ಇದೊಂದು ಲೆಕ್ಕಾಚಾರ ಲೆಕ್ಕಾಚಾರ ಎಲ್ಲ ಸೊಪ್ಪನ್ನು ಕುದಿಸಿ ಅದೊಂದು ಒಂದ್ 5-6 ದಿನ ಬಿಟ್ಟು ಆ ನೀರನ್ನ ಸ್ಪ್ರೇ ಮಾಡ್ತೇವೆ ಎಲೆಗಳಿಗೆಲ್ಲ, ಅದ್ರಲ್ಲಿ ಸ್ವಲ್ಪ ತೋಟಿ ಬರ್ತದೆ. ವಿಶೇಷವಾಗಿ ನೀವು ಈ ಕಾಸರ್ಕಾಯಿ ಇಂಥದ್ದೆಲ್ಲ ಉಪಯೋಗಿಸಿ ಸೊಪ್ಪುಗಳು, ಕೈ ಸೊಪ್ಪು ಕಾಟ ಸೊಪ್ಪುಗಳನ್ನೆಲ್ಲ ಕುದಿಸಿ ಅದು ಆ ನೀರನ್ನು ಒಂದು 5-6 ದಿನ ಬಿಟ್ಟು ಅದು ಸ್ಪ್ರೇ ಮಾಡ್ತೇವೆ. ಇಲ್ಲಾಂದ್ರೆ ಅನ್ನ ಬೇಯಿಸಿದ ನೀರುಂಟಲ್ಲ ಆ ತಿಳಿಯನ್ನ ಸಹ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ಪ್ರೇ ಮಾಡ್ತೇವೆ, ಅದರಲ್ಲೂ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ತಿಳಿ ನೀರು ಗಂಜಿ ಆಗ್ತದೆ ಆಗ್ತದೆ. ಆಮೇಲೆ ಈಗ ಮೊಗ್ಗು ತಿನ್ನುವಂತಹ ಕೀಟಗಳೆಲ್ಲ ಬರ್ತವಲ್ಲ, ಇದರ ಹತೋಟಿ ಎಲ್ಲ ಹೇಗೆ? ಮೊಗ್ಗನ್ನ ತಿನ್ನೋದು, ತೂತ ಮಾಡುವಂತದ್ದು, ಕತ್ತರಿಸುವಂತದ್ದು, ಅದಕ್ಕೆ ನೀಮ್ ಫೈಟರ್ ಅಂತ ಸಿಗ್ತದೆ, ಒಂದು ನೀಮ್ ಫೈಟರ್ ಬೇವಿನ ಎಣ್ಣೆ, ಬೇವಿನ ಎಣ್ಣೆ ಅದು 1 liter 3 ml ಹಾಕಿ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ನಾನು ನೀಮ್ ಫೈಟರ್ ಬಿಟ್ಟು ಬೇರೆ ಎಂತ ಯೂಸ್ ಮಾಡಲಿಲ್ಲ ಇದುವರೆಗೂ. ಎಷ್ಟು ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ಬೇಕು? ಅದು ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ಬೇಕು, ಅದು ಕಂಟ್ರೋಲ್ ಆಗುತ್ತೆ ನನಗೆ, ಅದು ಇಮಿಡಿಯೇಟ್ಲಿ ಕಂಟ್ರೋಲ್ ಆಗುದಿಲ್ಲ, ಅದು ಒಂದು ವಾರ ಒಂದು ತಿಂಗಳು ಹೋಗ್ತದೆ ಹಾಗೆ. ಆಮೇಲೆ ಈಗ ಮಲ್ಲಿಗೆ ಕೊಯ್ಲು ಮಾಡುವಂತಹದ್ದು, ಮತ್ತೆ ಇದನ್ನ ಮಾಲೆ ಕಟ್ಟಿ ಮಾರಾಟ ಮಾಡ್ತಿರೋ ಅಥವಾ ನೇರ ಮಾರಾಟ ಮಾಡ್ತಿರೋ ಹೇಗೆ? ನಾವು ಕಟ್ಟೆ ನೇರ ಮಾರುಕಟ್ಟೆ ಡೈರೆಕ್ಟ್ ಆಗಿ ನಾವು ಮೊಗ್ಗನ್ನೇ ಮಾರಾಟ ಮಾಡುದ, ಮೊಗ್ಗನ ಕಟ್ಟಿ ಅದನ್ನ ನಾವು ಕಟ್ಟೆ ಕೊಟ್ಟು ಅಲ್ಲಿಂದ ನೇರ ಮಾರುಕಟ್ಟೆ ಡೈರೆಕ್ಟ್. ಈ ಕಟ್ಟೆ ಅಂದ್ರೆ ನೀವು ಹೇಳ್ತಾ ಇರೋದು ಮಲ್ಲಿಗೆ ಇಲ್ಲಿ ಇರುವಂತದ ಮಂದರ್ತಿ ಮಂದರ್ತಿ. ಈಗ ದರ ಎಲ್ಲ ಫಿಕ್ಸ್ ಆಗುದು ಹೇಗೆ? ದರ ಫಿಕ್ಸ್ ಮಾಡ್ಲಿಕ್ಕೆ ಒಂದು 4-5 ಜನ ಇದ್ದಾರೆ ಇಲ್ಲಿ ಶಂಕರಪುರದಲ್ಲಿ, ಅವರೇ ಸ್ಟಾರ್ಟ್ ಮಾಡಿ ಅವರೇ ಫಿಕ್ಸ್ ಮಾಡಿ ಒಂದು 11-11 ಹೇಳ್ತಾರೆ. ಆ ಫಿಕ್ಸ್ ಆದ ಇದರಲ್ಲಿ ಅವರು ಒಂದೊಂದು ರೇಟಿಗೆ ಒಂದೊಂದು ಕಮಿಷನ್, ಅಂದ್ರೆ 1,300 ಮೇಲೆ ಇದ್ರೆ 100 ರೂಪಾಯಿ ಕಮಿಷನ್ ತಗೊಳ್ತಾರೆ, ಅದಕ್ಕಿಂತ ಕಡಿಮೆ ಇದ್ರೆ ಕಡಿಮೆ, ಹಾಗೆ 50-30 ಆ ತರ ಕಮಿಷನ್ ತಗೊಂಡು ನಮಗೆ ಪಾರ್ಟಿಗೆ ಎಲ್ಲರಿಗೆ ಕೊಡ್ತಾರೆ. ಮಲ್ಲಿಗೆ ಕಟ್ಟೆಯಲ್ಲಿ ಫಿಕ್ಸ್ ಆದ ದರ ಇಡೀ ಜಿಲ್ಲೆಯಲ್ಲಿ ಸಿಗ್ತದೆ, ಒಂದೇ ಇಡೀ ಜಿಲ್ಲೆಯಲ್ಲಿ ಅದೇ ರೇಟ್ ಇರ್ತದೆ, ಅಂಗಡಿಯಲ್ಲೆಲ್ಲ ಸ್ವಲ್ಪ ವ್ಯಾರಿಯೇಷನ್ ಇರುತ್ತೆ. ಆಮೇಲೆ ಈಗ ಇದನ್ನ ಸಾಗಾಟ ಮಾಡುವಂತಹದ್ದು, ಬಸ್ ನಲ್ಲಿ ಎಲ್ಲ ಸಾಗಾಟ ಮಾಡ್ತೀರಾ ಹೇಗೆ ಇದು ಮಲ್ಲಿಗೆ ಕಟ್ಟಿದ್ಮೇಲೆ? ಸಾಗಾಟ ಬಸ್ಸಲ್ಲೇ ಮಾಡ್ತೇನೆ, ಬಸ್ಸಲ್ಲೇ ಡೈರೆಕ್ಟ್ ಉಡುಪಿಗೆ ಬರ್ತದೆ, ಅಲ್ಲಿಂದ ಅವ್ರು ಕ್ಯಾಚ್ ಮಾಡಿ ತಗೊಳ್ತಾರೆ. ಈಗ ಮಳೆಗಾಲದ ಒಂದು ಇಳುವರಿಗೂ ಬೇಸಿಗೆ ಇಳುವರಿಗೂ ವ್ಯತ್ಯಾಸ ಉಂಟಾ? ಬೇಸಿಗೆಯಲ್ಲಿ ತುಂಬಾ ಆಗ್ತದೆ ಹೂ, ಮಳೆ ಮಳೆಗಾಲದಲ್ಲಿ ತುಂಬಾ ಕಡಿಮೆ ಅಂದ್ರೆ ಹೂ ಸಿಗುದಿಲ್ಲ. ಮಳೆ ಬಂದ್ರೆ ಗಿಡಗಳದೆಲ್ಲ ಮೊಗ್ಗಲ ಸಣ್ಣ ಸಣ್ಣದಾಗಿ ಇದಾಗ್ತದೆ. ಅದೇ ಬೇಸಿಗೆಯಲ್ಲಿ ಒಳ್ಳೆ ಹೂಗಳು ಬಿಡ್ತದೆ, ರೇಟು ಸ್ವಲ್ಪ ಹೇಗೆ ಡೌನ್ ಆಗ್ತದೆ. ಈಗ ಬೇಸಿಗೆಯಲ್ಲೆಲ್ಲ ಎಷ್ಟರ ಮಟ್ಟಿಗೆ ನೀರು ಕೊಡಬೇಕು ಮತ್ತು ಕೊಡುವಂತ ವಿಧಾನ ಹೇಗೆ? ಅಂದ್ರೆ ದಿನಕ್ಕೊಮ್ಮೆ ಬೆಳಿಗ್ಗೆ ಒಂದ್ಸಲ ನೀರು ಕೊಟ್ಟರೆ ಸಾಕು. ಬೇಸಿಗೆಯಲ್ಲೂ ಒಂದು ಗಿಡಕ್ಕೆ ಒಂದು 12 liter ಆತರ ಒಂದು ಅಂದಾಜು ನಾವು ತುಂಬಿಸಿ ಬಿಡ್ತೇನೆ. ಒಂದು ಹಾಗೆ ಒಂದು ದಿನಕ್ಕೆ ದಿನಕ್ಕೊಂದ್ಸಲ ಅದು ಸಿಕ್ಕಾಪಟ್ಟೆ ಬಿಸಿಲಿದ್ರೆ. ಅದಕ್ಕೆ ಏನಾದ್ರು ಡ್ರಿಪ್ಪಿನ ವ್ಯವಸ್ಥೆ ಏನಾದ್ರು ಉಂಟಾ ಅಥವಾ ಹೇಗೆ? ಅಲ್ಲ, ನಾನು ಡ್ರಿಪ್ಪು ಸಹ ಮಾಡ್ಬೋದು, ಒಂದು ಕಡೆ ಡ್ರಿಪ್ ಮಾಡಿದ್ದೇನೆ, ಇನ್ನೊಂದು ಕಡೆಯಿಂದ ನಾನು ಪೈಪಲ್ಲೇ ಬಿಡ್ತೇನೆ ಹಳೆ ಗಿಡಗಳಿಗೆಲ್ಲ. ಹೊಸ ಗಿಡಗಳಿಗೆ ಡ್ರಿಪ್ ಮಾಡಿದ್ದೇನೆ, ಅದು ಡ್ರಿಪ್ಪಲ್ಲೇ ಸ್ವಲ್ಪ ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟರೆ ಎಲ್ಲ ಸ್ಮಾಲ್ ಫ್ರೀ ಆಗ್ತದೆ. ಏನು ಅನುಕೂಲತಿದೆ ಡ್ರಿಪ್ನಲ್ಲಿ? ಡ್ರಿಪ್ಪಲ್ಲಿ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತೆ ಅದು ತೊಂದರೆ ಬೇಗ ಕೆಲಸ ಆಗ್ತದೆ. ಎಲ್ಲ ಎಲ್ಲ ಎಲ್ಲ ಎಲ್ಲ ಎಲೆಗಳಿಂದ ಬುಡದಿಂದ ಎಲ್ಲದಕ್ಕೂ ಹೋಗ್ತದೆ. ಹಾಗೆ ಒಂದು ಪಾಯಿಂಟ್ ಅಲ್ಲಿ ಡ್ರಿಪ್ ನೀರು ಹನಿ ಕೊಟ್ಟರೆ ಸಾಕಾಗ್ತದೆ ಅಥವಾ 2-3 ಬಿಡಬೇಕು? ಒಂದು ಗಿಡಕ್ಕೆ ಒಂದು ಪಾಯಿಂಟ್, ಅದು ಸ್ಪ್ರೇಯರ್ ತರ ಹಾರ್ತದಲ್ಲ ಆ ತರ ಡ್ರಿಪ್, ಆ ತರ ಸ್ಪ್ರೇಯರ್ ತರ ಹಾರ್ತದೆ. ಅದು ಒಂದು ಟ್ರಿಪ್ ಅಂದ್ರೆ ಅಡಿಕೆ ಮರಕ್ಕೆ.